ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:51. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ನೆಲ ಜಲ ಅನಲ ನಿಲ ಆಗಸಗಳ ಚೈತನ್ಯವ ಹಿಡಿದು ಸೃಷ್ಟಿ ಚಕ್ರ ಸಾವಯವ ರಹಸ್ಯದ ಮಂತ್ರ ಸಿದ್ಧಿ ಪಡೆದು ಸಮಷ್ಟಿ ಸುಖಕ್ಕೆ ತಾ ಹಂಬಲಿಸುತ್ತ ಸಹಜೀವಿಯ ಸಖನಾಗಿ ಅನ್ನ ಯಜ್ಞ ಸಂಕಲ್ಪಿಸಿರುವವನೇ ನೇಗಿಲ ಯೋಗಿ. ಅನ್ನ ಯಜ್ಞ ಸಂಕಲ್ಪಿಸಿರುವವನೇ ನೇಗಿಲ ಯೋಗಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ವೃಷ ಪಶುಗಳ ಶಿಶು ಸರ್ವ ಜನರ ಆರೋಗ್ಯಕ್ಕೆ ಸುದೆಹರಿಸಿ ವಶವಾಗದೆ ಬಳ ಸಂಚಿನ ಹೊಸ ಹೊಸತೆನ್ನುವ ವಂಚನೆಗೆ ತೃಷ ಇಲ್ಲದ ಸಿರಿ ಕೃಷಿ ಋಷಿ ತಾನಿವ ನೇಗಿಲ ಯೋಗಿ. ತೃಷ ಇಲ್ಲದ ಸಿರಿ ಕೃಷಿ ಋಷಿ ತಾನಿವ ನೇಗಿಲ ಯೋಗಿ ನೇಗಿಲ ಯೋಗಿ. ಕಿಸಾನ್ ವಾಣಿ ಕೇಳುವಂತಹ ಎಲ್ಲಾ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ರೈತ ಬಾಂಧವರೇ, ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ತಾವು ಕೇಳಲಿದ್ದೀರಿ, ಮೊದಲಿಗೆ ರಾಯಚೂರು ಕೃಷಿ ವಿಶ್ವವಿದ್ಯಾಲಯದ ಕೃಷಿ ಮೇಳ 2023 ಜರುಗಿದ ರೈತರಿಂದ ರೈತರಿಗಾಗಿ ಕಾರ್ಯಕ್ರಮದ ಅವತರಣಿಕೆ. ಭಾಗವಹಿಸುವ ರೈತರಾದ ಉತ್ತಂಗಿ ಗ್ರಾಮದ ಕೆ ಕಲ್ಲಪ್ಪ ಮತ್ತು ಸಿದ್ದರಾಮಪ್ಪ ಬಿ. ಕಾರ್ಯಕ್ರಮದ ಸಹಕಾರ ಬಿ ನರಸಿಂಹಲು. ನಂತರ ಹಂದಿ ಸಾಕಾಣಿಕೆಯ ಲಾಭದಾಯಕತೆ ಕುರಿತು ರಾಯಚೂರು ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರಾದ ಡಾಕ್ಟರ್ ಪ್ರಹ್ಲಾದ್ ಉಬಾಳೆಯವರೊಂದಿಗೆ ಸಂದರ್ಶನವನ್ನು ಕೇಳುವಿರಿ. ನಂತರ ಪೇಟೆ ಧಾರಣೆ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು. ನಂತರ ಕುಷ್ಟಗಿ ತಾಲೂಕಿನ ಕರಿಯಪ್ಪ ಮಾಸ್ಟರ್ ಅವರಿಂದ ದಪ್ಪಿನ ಪದಗಳನ್ನು. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಈಗ ಕೇಳಿ ರಾಯಚೂರು ಕೃಷಿ ವಿಶ್ವವಿದ್ಯಾಲಯದ ಕೃಷಿ ಮೇಳ 2023 ಜರುಗಿದ ರೈತರಿಂದ ರೈತರಿಗಾಗಿ ಕಾರ್ಯಕ್ರಮದ ಅವತರಣಿಕೆಯನ್ನು. ರಾಯಚೂರು ಯೂನಿವರ್ಸಿಟಿಯಲ್ಲಿರ್ತಕ್ಕಂಥ ನಿಡುಗುಂದಿ ಸರ್, ಒಂದು ಸಾರಿ ನನಗೆ ಹತ್ತಿಕಾಳು ಬೀಜ ಬೇಕಾಯಿತು. ನಾನು ಅವ್ರನ್ನ ಒಂದು ಸಾರಿ ಫೋನ್ ಮಾಡಿದಾಗ ಆ ಹತ್ತಿಕಾಳು 4 ತಳಿ ಬೀಜಗಳನ್ನ ನನ್ನ ರೈಲ್ವೆ ಸ್ಟೇಷನ್ಗೆ ಬಂದು ನನಗೆ ಬೀಜ ಕೊಟ್ಟು ಅವರು ಆಮಂತ್ರಣ ಮಾಡಿದರು. ಅದೇ ರೀತಿ ಅಗರಿಯಲ್ಲಿರ್ತಕ್ಕಂಥ ಯೋಗೇಶ್ ಸರ್, ಅವರು ಸಿರಿಧಾನ್ಯದ ಉಪನ್ಯಾಸಕರು, ಆದರೂ ಕೂಡ ಅವರು ನನಗೆ ಗುರುಗಳು. ಅವರಿಗೆ ನನಗೆ ಕೆಲಸ ಸಾಕಷ್ಟು ಕೊಡ್ತಾ ಇದ್ರು. ಸಿರಿಧಾನ್ಯಗಳನ್ನ ಡೆಮೋಲಿಷನ್ ಅಂದ್ರೆ ಪ್ರಯೋಗಗಳನ್ನ ನನ್ನ ಹೊಲದಲ್ಲಿ ಕೊಡ್ತಾ ಇದ್ರು. ಅವ್ರು ಕೊಟ್ಟ ಮೇಲೆ ಅವ್ರ ಹಂಗ ಕೊಟ್ಬಿಡ್ತದಲ್ಲ, ನನ್ನನ್ನ ಕಾಡ್ತಾ ಇದ್ರು. ಏನಂದ್ರ ಕಾಡೋದಂದ್ರ ನನಗೆ ವಿಷಯ ಹೇಳ್ಬೇಕಂದ್ರ ವೀಕ್ಷಣೆ ಕೇಳ್ತಾ ಇದ್ರು. ಏನು ಏನಪ್ಪ ನಿನ್ ಬೀಜ ಹೆಂಗ ಏನು ಎಷ್ಟು ಇಳುವರಿ ಬಂತು ಹೆಂಗ್ ಬಂತು ಅಂತ. ಆದ್ರೆ ಆ ಬೀಜಗಳು ಕೇಳಿದ್ರು, ಹೆಂಗಪ್ಪ ನಿಂದ ಇಳುವರಿ ಅಂತಂದ್ರು. ನನಗೆ ಇಳುವರಿ ಸರ್ ಇಷ್ಟು ಬಂದತಿ ಅಂದೆ. ಹೆಂಗ ನೀನ್ ಹೇಳ್ತೀಯಪ್ಪ ಅಂದ್ರು, ನೀವು ಸರ ಅದ್ರ ತೂಕ ಬರ್ಬೇಕಾದ್ರ ಅದ್ರ ಬೀಜದ ಸಂಖ್ಯೆ ಅಂದ್ರ ಆ ತೆನೆಗಳ ಕವಲಗಳ ಸಂಖ್ಯೆ ಒಂದ್ ಬರ್ಬೇಕು ಸರ್. ಆಮೇಲೆ ಅದ್ರ ತೆನೆಯ ದಪ್ಪ ಕಾಳುಗಳ ಗಾತ್ರ ಇದರ ಮೇಲೆ ನನ್ನ ತೂಕ ಇಷ್ಟೇ ಕ್ವಿಂಟಲ್ ಬರ್ತದೆ ಅಂತ ಹೇಳ್ತೀನಿ ಏನು ಸರ್ ಅಂತ. ಅವಾಗ ಮೆಚ್ಕೊಂಡ್ರು. ಆದ್ರೆ ಮೆಚ್ಕೊಂಡ್ರು ಜೊತೆಗೆ ಫೀಲ್ಡ್ಗೆ ಸ್ವತಃ ವಿಜಿಟ್ ಕೊಟ್ರು. ಜೊತೆಗೆ ಖಾಲಿ ಬರ್ಸೋರು ಅವರು ಕೂಡ ಬೇಸಾಯ ತಗೊಂಡ್ರು. ಅವರು ಕೂಡ ಫೀಲ್ಡಿಗೆ ಬಂದು ನಮ್ಮ ಹೊಲೆಲ್ಲ ಪರೀಕ್ಷೆ ಮಾಡಿ ಚೆನ್ನಾಗೈತಪ್ಪ ಹೊಲ, ಇನ್ನೂ ಇಂಪ್ರೂವ್ ಮಾಡ್ಬೇಕು, ನೀನು ಹೆಚ್ಚು ಸಗಣಿ ಗೊಬ್ಬರ ಹಾಕ್ಬೇಕು, ಹಸಿರೆಲೆ ಗೊಬ್ಬರ ಹಾಕ್ಬೇಕು, ಜೈವಿಕ ಗೊಬ್ಬರ ಹಾಕ್ಬೇಕು ಅಂತ ಹೆಚ್ಚು ಪ್ರಾಮಾಣಿಕತೆಯಿಂದ ಹೇಳ್ತಾ ಇದ್ರು. ಅವರಂತೆಯೇ ಪಾಲನೆ ಮಾಡ್ತಿದ್ದೀನಿ. ಅದ್ರ ಜೊತೆಗೆ ಲೋಕೇಶ್ ಸರ್ ಅವರು ಕೂಡ ನನಗೆ ಫೋನ್ ಮುಖಾಂತರ ಈ ರೀತಿ ಮಾಡಪ್ಪ ಅಂತ ಸಲಹೆ ಸೂಚನೆ ಅಷ್ಟು ಇಷ್ಟ ಅಲ್ಲ, ಬಹಳ ಭವ್ಯವಾಗಿ ನನಗೆ ಮಾರ್ಗದರ್ಶನ ಕೊಡ್ತಾ ಇದ್ರು. ರಾಷ್ಟ್ರ ಮಟ್ಟದಲ್ಲಿ ದೇಶೀಯ ಬೀಜಗಳ ಸಂರಕ್ಷಕ ಅಂತ ನನಗೆ ನ್ಯಾಷನಲ್ ಅವಾರ್ಡ್ ಬಂದೆ. ಸುಮಾರು ಈಗ ಒಂದು ವರ್ಷ ಆಯ್ತು ಸರ್. ಸುಮಾರು ನನ್ನಲ್ಲಿ ದೇಶೀಯ ತಳಿಗಳು 45 ವೈವಿಧ್ಯತೆಯ ದೇಶೀಯ ಬೀಜಗಳು ನನ್ನಲ್ಲಿದಾವು. ಅವನ್ನ ಯಾಕೆ ಕಾದಿಟ್ಕಂದ್ರೆ ಅಂತ ನೀವೆಲ್ಲರೂ ಪ್ರಶ್ನೆ ಮಾಡ್ಬೋದು. ಅದರಲ್ಲಿ ರೋಗ ನಿರೋಧಕ ಶಕ್ತಿ ಇದೆ, ಔಷಧಿ ಗುಣ ಇದೆ, ಜೊತೆಗೆ ಆಯುಷ್ಯವನ್ನು ವೃದ್ಧಿ ಮಾಡುವಂತಹ ಅದ್ಭುತವಾದ ಶಕ್ತಿ ಆ ದೇಶೀಯ ತಳಿಯ ಬೀಜಗಳಲ್ಲಿದೆ. ಅದರ ಸಲುವಾಗಿ ನಾನು ಏನನ್ನು ಬಿಟ್ಟು ಬೀಜಗಳನ್ನು ನಾನು ಬಿಡೋದಲ್ಲ. ಜೊತೆಗೆ ಒಂದು ಘೋಷವಾಕ್ಯ, ನಮ್ಮ ಭೂಮಿ ನಮ್ಮ ಬೀಜ ನನ್ನ ಹಕ್ಕು, ಒಂದು ನನ್ನ ಘೋಷವಾಕ್ಯದಲ್ಲಿ ನಾನು ಇವ ಬೀಜಗಳನ್ನ ನಾನು ಸ್ವತಃ ದೇಶೀಯ ತಳಿ ಅಂದ್ರೆ ನಮ್ಮ ಪುರಾತನ ಕಾಲದಿಂದ ಬಂದಂಥ ತಳಿಗಳನ್ನ ಇವತ್ತು ಸಂರಕ್ಷಣೆ ಮಾಡ್ತಾ ಇದ್ದೀನಿ, ಬೆಳೀತಾ ಇದ್ದೀನಿ, ಉತ್ಪಾದನೆ ಮಾಡ್ತಾ ಇದ್ದೀನಿ. ಆಗದ ರೀತಿನೆ ನಾನು ಬೀಜ ಜೊತೆಗೆ ನಾನು ಸ್ವಾವಲಂಬಿ ಕೃಷಿಕ. ಇವತ್ತು ಬೀಜ ಗೊಬ್ಬರ ಔಷಧಿ ಕಳೆನಾಶಕ ಮೌಲ್ಯವರ್ಧನೆ ಆಮೇಲೆ ಕೀಟ ಸಂರಕ್ಷಣೆ ಇವುಗಳನ್ನೆಲ್ಲವನ್ನು ನಾನೇ ಮಾಡ್ತೇನೆ. ಆದರೆ ಒಂದು ಮಾತ್ರ ಕಟಾವು ಮಾಡೋದು ಮಾತ್ರ ಲೇಬರ್ಗಳನ್ನ ಹಚ್ಚಿ ಕೆಲಸ ಮಾಡ್ತಾ ಇದ್ದೀನಿ. ಬೀಜಗಳನ್ನ ಯಾವ ರೀತಿ ಸಂರಕ್ಷಣೆ ಮಾಡ್ತೀನಿ, ಫಸ್ಟ್ನೇದು ನಾನು ಬೀಜ ಯಾವ ರೀತಿ ಸಂರಕ್ಷಣೆ ಮಾಡ್ತೀನಿ ಅಂದರೆ ಗಡಿಗೆಯಲ್ಲಿ ಸುಮಾರು ಗಡಿಗೆ ನಾವು ಬೀಜಗಳು ಯಾವ್ಯಾವ ವೈವಿಧ್ಯತೆಗಳು ಅದಾವೋ ಆ ಎಲ್ಲ ಬೀಜಗಳನ್ನ ಗಡಿಗೆಯಲ್ಲಿ ತುಂಬಿ ಉಸಗನ್ನು ಮುಚ್ಚಿ ಇಡ್ತಾ ಇದ್ದೀನಿ. ಬೀಜಗಳು ಎಲ್ಲ ಬೀಜಗಳು ಉಳಾಕ್ತಾವು, ಕೆಲವು ಬೀಜಗಳು ಉಳಾಕ್ತದಲ್ಲ, ಕೆಲವು ಬೀಜಗಳು ಒಂದೇ ವರ್ಷಕ್ಕ ಆ ಮೊಳಕೆ ಬರ್ತಾವು, ಒಂದು ವರ್ಷ ಆದ್ಮೇಲೆ ಮೊಳಕೆ ಜರ್ಮಿಷನ್ ಬರೋದಿಲ್ಲ. ಈಗ ಸೂರ್ಯಕಾಂತಿ ಬೀಜ ತೊಳ್ಳಿ, ಸೂರ್ಯಕಾಂತಿ ಬೀಜ ಒಂದು ವರ್ಷ ಬೀಜ ಮಾಡಿದ್ರೆ ಎಷ್ಟು ವರ್ಷ ಬರೋದಿಲ್ಲ, ಅದ ವರ್ಷನೇ ಬಾಡ್ಬೇಕು. ಒಂದು ವರ್ಷ ಏನಾದ್ರೂ ಬಿತ್ತಿದ್ದ ಆದ್ರೆ ಮೊಳಕೆ ಬರೋದಿಲ್ಲ. ಅದನ್ನ ವರ್ಷ ವರ್ಷನೂ ಅದನ್ನ ಇಂಪ್ರೂವ್ಮೆಂಟ್ ಅಂದ್ರೆ ಅಭಿವೃದ್ಧಿ ತಳಿಗಳನ್ನ ನಾನು ಮಾಡ್ತಾ ಬರಬೇಕು. ಅದೇ ರೀತಿನ ಸಿರಿಧಾನ್ಯಗಳನ್ನ ನಾನು ಫಸ್ಟ್ ಹೇಳ್ತಾ ಇದ್ದೀನಿ. ಸಿರಿಧಾನ್ಯದಲ್ಲಿ ಸಾಮೆ, ಊದಲು, ಬರಗು, ಕೊರಲು, ಆರ್ಕ, ನವಣೆ, ಸಜ್ಜೆ, ಜೋಳ ಇವನ್ನೆಲ್ಲವನ್ನು ನಾನು ಸಂರಕ್ಷಣೆ ಮಾಡ್ತಾ ಇದ್ದೀನಿ, ಬೆಳೀತಾ ಇದ್ದೀನಿ. ಇದರ ವಿಶಿಷ್ಟತೆ ಏನಪ್ಪ, ಇದರಲ್ಲಿ ಅದ್ಭುತವಾಗಿರ್ತಕ್ಕಂಥ ಶಕ್ತಿ, ಆಮೇಲೆ ಒಂದು ತನ್ನದೇ ಆಗಿರ್ತಕ್ಕಂಥ ಔಷಧಿ ಗುಣ, ಆಮೇಲೆ ಅದರಲ್ಲಿ ಬರ ನಿರೋಧ ಶಕ್ತಿ ಎಲ್ಲ ಕಾಲದಲ್ಲಿ ಬೆಳಿಬಹುದು. ಮೂರು ಕಾಲ, ಮಳೆಗಾಲ, ಬೇಸಿಗೆಗಾಲ, ಚಳಿಗಾಲ, ಈ ಮೂರು ಕಾಲದಲ್ಲಿ ನಾವು ಇವುಗಳನ್ನ ಬೆಳಿಬಹುದು. ಜೊತೆಗೆ ಎಲ್ಲ ಭೂಮಿ ಕೆಂಪು ಇರ್ಬೋದು, ಬಿಳಿ ಇರ್ಬೋದು, ಕಪ್ಪು ಭೂಮಿಯಲ್ಲಿ ಮೂರು ಕಾಲದಲ್ಲಿ ಬೆಳಿಬೋದು ಅಂದ್ರೆ ಮತ್ತೆ ಬೇಸಿಗೆಯಲ್ಲಿ ನೀವು ಈಗ ಬಿತ್ತಿ ಬೇಸಿಗೆಯಲ್ಲಿ ನೋಡಪ್ಪ ನಾನು ಬರಲೇ ಇಲ್ಲ ಅಂತ ನೀವು ಇದನ್ನ ಮಾಡಬೇಡ್ರಿ, ಬೇಜಾರು ಬೇಡ್ರಿ. ನೀರಾವರಿ ಇದ್ರೆ ಮಾತ್ರ ಬೇಸಿಗೆಯಲ್ಲಿ ಆಗ್ತದೆ. ಮೂರು ಕಾಲದಲ್ಲಿ ಮಳೆಗಾಲ, ಬೇಸಿಗೆಗಾಲ, ಚಳಿಗಾಲ ಮೂರು ಕಾಲದಲ್ಲಿ ಬೆಳಿಬೋದು. ಅತಿ ಉತ್ಕೃಷ್ಟವಾದ ನೀವು ಸಿರಿಧಾನ್ಯದ ಆಹಾರ ಪದಾರ್ಥಗಳನ್ನ ಪಡೆಯಬೇಕಾದ್ರೆ ಚಳಿಗಾಲ ಆಗಸ್ಟ್ ತಿಂಗಳಲ್ಲಿ ಹಾಕಿದ ಮಾತ್ರ ಬಹಳ ಸೊಗಸಾಗಿ ಬರ್ತದೆ. ಆ ರೀತಿ ಮಾಡಿ ಆಮೇಲೆ ನಾನು ಸಗಣಿ ಗೊಬ್ಬರ ನಾನೇ ತಯಾರು ಮಾಡ್ತೇನೆ. ಕೃಷಿಯಲ್ಲಿ ಸಂಪೂರ್ಣ ನಾನು ಸ್ವಾವಲಂಬಿ ಆಗಿದ್ದೇನೆ. ಸ್ವಾವಲಂಬಿ ಅಂದ್ರೆ ಈಗ ನಾನು ಬೀಜನ ನಾನೇ ತಯಾರು ಮಾಡ್ತೇನೆ, ಗೊಬ್ಬರ ಹಸಿರೆಲೆ ಗೊಬ್ಬರ ನಾನೇ ತಯಾರು ಮಾಡ್ಕೊಂತೇನೆ, ಸಗಣಿ ಗೊಬ್ಬರನ ನಾನೇ ತಯಾರು ಮಾಡ್ತೇನೆ, ಔಷಧಿಗಳನ್ನ ನಾನೇ ತಯಾರು ಮಾಡ್ತೇನೆ, ಕಟೋಗ್ ಮಾತ್ರ ಲೇಬರ್ ಹಸ್ತೀನಿ, ಮೌಲ್ಯವರ್ಧನೆ ನಾನೇ ತಯಾರು ಮಾಡ್ತೀನಿ, ನಾನೇ ಮಾರ್ಕೆಟ್ ವ್ಯವಸ್ಥೆ ಮಾಡ್ತೇನೆ, ನಾನೇ ರಾಜ, ನಾನೇ ಹಾಳು. ಈಗ ಇವತ್ತು ಇದನ್ನು ಮಾಡೋದ್ರಿಂದ ಏನಾಗ್ತತಿ, ನಮ್ಮ ಆದಾಯ ದ್ವಿಗುಣ ಆಗ್ತತಿ, ನಮಗೆ ನಿರಂತರ ಉದ್ಯೋಗ ಸಿಗ್ತತಿ, ನಾನು ಮಾನಸಿಕವಾಗಿ ದೈಹಿಕವಾಗಿ ಆರ್ಥಿಕವಾಗಿ ಬಹಳ ಗಟ್ಟಿಮುಟ್ಟಾಗ ಇದು ಒಂದೇ ಕಾರಣ ಅಂತ ನಾನು ಇವತ್ತು ಘಂಟಾಘೋಷಿಯಾಗಿ ಹೇಳಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಜೊತೆಗೆ ಕೆಲವು ಕೆಮಿಕಲ್ ರಾಸಾಯನಿಕ ಔಷಧಿಗಳನ್ನ ಸ್ಪ್ರೇ ಮಾಡ್ತಾರೆ. ಸ್ಪ್ರೇ ಮಾಡೋದ್ರಿಂದ ಏನಾಗ್ತದೆ ಅಂದ್ರೆ ಇರಿಬಿ 80 ಕೋಟಿ ಜೀವರಾಶಿಗಳು ಕೂಡ ಪರಿಸರ ಸಮತೋಲನವಾಗಿರ್ಬೇಕಪ್ಪ ಅಂದ್ರೆ ಇರಿಬಿ 80 ಕೋಟಿ ಜೀವರಾಶಿಗಳು ಇದ್ರೆ ಮಾತ್ರ ಭೂಮಿ ಪರಿಸರ ಸಮತೋಲನ ಆಗಕ್ಕೆ ಸಾಧ್ಯತೆ. ನಾವು ಬರೇ ಮನುಷ್ಯ ಒಬ್ಬನೇ ಇದ್ರ ಇಲ್ಲಿ ಜಗತ್ತು ಶೂನ್ಯ ಆಗಿರ್ತದೆ ಅಂತ ನಾನು ಖಂಡಿತವಾಗಿ ಘೋಷವಾಕ್ಯದಲ್ಲಿ ಹೇಳಕ್ಕಿಷ್ಟ ಆಗ್ತೇನೆ. ಇಲ್ಲಿ ಏನಾಗ್ತದೆ ಅಂದ್ರೆ ಇರಿಬಿ 80 ಕೋಟಿ ಯಾಕಪ್ಪ ಅಂದ್ರೆ ಒಂದಕ್ಕೊಂದು ನಮಗೆ ಗೊತ್ತಲ್ಲದೆ ಇರತಕ್ಕಂಥ ಕೆಲವು ರೈತನ ಶತ್ರು ಕೀಟಗಳದಾವು. ರಸ ಇರೋ ಕೀಟ ಇರ್ಬೋದು, ತಿಳಿ ತಿಂತಕ್ಕಂಥ ಕೀಟ ಇರ್ಬೋದು, ಆಮೇಲೆ ಈ ಗುಲಾಬಿ ಕಾಯಿ ಕೊರಕ ಇರ್ಬೋದು, ಹಲವಾರು ಕಾಯಿ ತಿಂತಕ್ಕಂಥ ಕೀಟ ಇರ್ಬೋದು. ಇವನು ತಿಂತಕ್ಕಂಥ ನಿಸರ್ಗದಲ್ಲಿ ಸಾಕಷ್ಟು ಕೀಟಗಳು, ಉಪಕಾರಿ ಕೀಟಗಳು, ಅವನ್ನ ತಿಂದು ಬದುಕ್ತಕ್ಕಂಥ ಕೀಟಗಳು ಇದಾವೆ. ಇವು ನಾವು ಏನು ಮಾಡ್ತೀವಿ, ಒಂದೇ ಒಂದು ದೃಷ್ಟಿ ಇಟ್ಕೊಂಡು ಎಣ್ಣೆ ತಗೊಂಬಂದು ಕೀಟನಾಶಕ ಔಷಧಿ ತಗೊಂಬಂದು ಬೆಳೆಗೆ ಸಿಂಪಡಣೆ ಮಾಡೋದ್ರಿಂದ ಬರೀ ಕೀಟನಾಶಕಗಳು ಒಂದ ಸಹಾಯದಲ್ಲ, ಅದ್ರ ಜೊತೆಗೆ ಮಿತ್ರ ಕೀಟಗಳು ಅಂದ್ರೆ ನಮ್ಮ ಬೆಳೆಗೆ ಬೀಳ್ತಕ್ಕಂಥ ಶತ್ರು ಕೀಟಗಳನ್ನ ತಿಂದು ಬದುಕ್ತಕ್ಕಂಥ ಕೀಟಗಳನ್ನ ನಾವು ನಿಜವಾಗ್ಲಿ ಕೊಂದು ಹಾಳು ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ನಮ್ಮ ಪರಿಸರ ಹಾಳಾಗ್ತತಿ, ಜೊತೆಗೆ ಅದರ ಖರ್ಚು ಮತ್ತೆ ಪುನರ್ತಕ್ಕಂಥ ಒಂದು ಪರಿಸರ ಉತ್ಪತ್ತಿ ಆಗ್ತದ್ರ ಮತ್ತೆ ಇನ್ನು 10-15 ವರ್ಷ ಮತ್ತೆ ಮುಂದೆ ಹಾಳಾಗ್ತದೆ. ಅದು ನಿಜವಾದ ಸುಳ್ಳಲ್ಲ, ನಾನು ಹೇಳ್ತಾ ಇರೋದು ಕೆಮಿಕಲ್ ನಿಂದ ಆದಾಯ ಹೆಚ್ಚಿರ್ಬೋದು, ಇಲ್ಲನಲ್ಲ, ಆದಾಯಕ್ಕಿಂತ ನಷ್ಟನೇ ಜಾಸ್ತಿ. ಯಾಕಂದ್ರೆ ಇಷ್ಟೆಲ್ಲ ಅನಾಹುತ ಆದ್ರೂ ಕೂಡ ನಾವು ಇವತ್ತು ಕೆಮಿಕಲ್ಗೆ ಹೆಚ್ಚು ಮಾರು ಹೋಗ್ತಾ ಇದ್ದೀವಿ. ನಿಜವಾಗ್ಲಿ ಕೆಮಿಕಲ್ಗಿಂತ ಸಾವಯವ ಕೃಷಿ 100ಕ್ಕೆ 100ರಷ್ಟು ಉತ್ತಮ ಮತ್ತು ಆರೋಗ್ಯಕರವಾಗಿರ್ತೀವಿ, ದಷ್ಟಪುಷ್ಟವಾಗಿರ್ತೀವಿ. ನನ್ನ ಹೆಸರು ಸಿದ್ರಾಮಪ್ಪ ಅಂತೇಳಿ, ಬಳ್ಳಾರಿ ಜಿಲ್ಲಾ ಸಿರಗುಪ್ಪ ತಾಲೂಕು. ನಮ್ಮದು ಜಮೀನು ಇರೋದು ಹಾವಿನಾಳ ಗ್ರಾಮ, ತುಂಗಾಭದ್ರಾ ಅಚ್ಚುಕಟ್ಟು ನೀರಾವರಿ ಪ್ರದೇಶದಲ್ಲಿ. ಬಟ್ ನಾನು ಬೆಳೀತಾ ಇರೋದು ಸಿರಿಧಾನ್ಯಗಳು. ನಾನು 2010ರಲ್ಲಿದ್ದ ಸಾವಯವ ಪದ್ಧತಿಯಲ್ಲಿ ಬೆಳೀತಾ ಇದ್ದೀನಿ. ನಂದು ಸುಮಾರು 23 ಎಕರೆ ಜಮೀನಿದೆ. ಅದರಲ್ಲಿ ಮೊದಲು 2010ರಲ್ಲಿ ಸಾವಯವ ಪದ್ಧತಿ ಅಳವಡಿಸಿಕೊಂಡು ಭತ್ತ, ತೊಗರಿ, 1 ಎಕರೆ ಮೆಣಸಿನಕಾಯಿ, ಉದ್ದು, ಹೆಸರು ಈ ಥರ ಎಲ್ಲ ಬೆಳ್ಕೋತ ಬಂದೆ. ಬಟ್ ಇವೆಲ್ಲ ಬೆಳಿಬೇಕಾದ್ರೆ ಸಾವಯವ ಪದ್ಧತಿನೇ ಇದು ಮಾಡ್ಕೊತೀವಿ. ಬಟ್ ಅದಕ್ಕೆ ಸಾಕಾಗಷ್ಟು ಪಂಚಗವ್ಯ, ಜೀವಾಮೃತ ಇವನ್ನೆಲ್ಲ ಮಾಡ್ಕೋಬೋದು. ಬಟ್ ಎಲ್ಲದಕ್ಕಿಂತ ನಮ್ಮ ನೀರಾವರಿ ಪ್ರದೇಶದಲ್ಲಿ ಇರ್ತಕ್ಕಂಥದ್ದು ಲೇಬರ್ ಸಮಸ್ಯೆ. ಇವತ್ತು ನಮ್ಮಲ್ಲಿ ಸುಮಾರು 300 ರೂಪಾಯಿಗೆ ಒಂದು ಲೇಬರ್ ಆಗಿದ್ದಾರೆ. ಇವೆಲ್ಲ ಬರ್ತಾ ಬರ್ತಾ ನಾವು ರಾಸಾಯನಿಕ ಏನು ಕಡಿಮೆ ಮಾಡ್ಕೋಬೋದು, ಬಟ್ ಲೇಬರ್ನಂತೂ ಕಡಿಮೆ ಮಾಡ್ಕೊಳಕ್ಕಾಗಲ್ಲ. ನಾವು ಮನೆಯಲ್ಲಿ ಇರೋದು ನಾವು ತಂದೆ ಮಗ ಇಬ್ಬರೇ ಕೆಲಸ ಮಾಡೋದ್ರಿಂದ, ಉಳಿದಂತೆ ಎಲ್ಲ ಸಣ್ಣ ಮಕ್ಕಳು ಇರೋದ್ರಿಂದ ನಾವು ಲೇಬರ್ ಮಾಡಲೇಬೇಕಾಗುತ್ತೆ. ಇದಕ್ಕೇನಾದರೂ ಉಪಾಯ ಮಾಡ್ಕೋಬೇಕಂತೇಳಿ ನಾನು ಸುಮಾರು 2014ರಲ್ಲಿ ಸಿರಿಧಾನ್ಯ ಬೀಜಗಳು ನಮ್ಮ ಬಸವಣ್ಣಪ್ಪ ಸಾರು ಮತ್ತು ಅಗ್ರಿ ಫಾರಂನಿಂದ ಮತ್ತು JD ಆಫೀಸ್ನವರು ನಮಗೆ ಸಿರಿಧಾನ್ಯ ಬೀಜ ಕೊಟ್ಟರು. ಅವತ್ತಿನಿಂದ ನಾನು 2015ರಲ್ಲಿಂದ ಒಂದು 5 ಎಕರೆ 6 ಎಕರೆ ಸಿರಿಧಾನ್ಯ ಬೆಳೆಯೋಕೆ ಶುರು ಮಾಡಿದೆ. ಬಟ್ ಆ ಟೈಮಲ್ಲಿ ಶುರು ಮಾಡಿದಲ್ಲಿ 2015ರಲ್ಲಿ ಮಿಲ್ಲುಗಳು ಇರಲಿಲ್ಲ, ಮಾರಾಟ ಮಾಡೋಕ್ಕೆ ತಗೊಳ್ಳೋರು ಇರಲಿಲ್ಲ, ಭಾಳ ಕಡಿಮೆ. ಎಲ್ಲೋ ಬೆಂಗಳೂರಲ್ಲಿ 1-2 ತಗೊಳ್ಳೋರಿದ್ರು, ಅದು ನಮ್ಮಲ್ಲಿ ಹಂಗೆ ಉಳ್ಕೊಂತಿ. ಅವಾಗ ನಮ್ಮ ಕೆಲವೊಬ್ಬರು ತಿಳಿದಂಥವ್ರು ಏನು ಮಾಡಿದ್ರು, ನೀವೇ ಯಾಕೆ ಒಂದು ಮಿಲ್ ಮಾಡ್ಕೋಬಾರ್ದು ಅಂತೇಳಿ ಒಂದು ಸಣ್ಣದಾಗಿರ್ತಕ್ಕಂಥ 2016ರಲ್ಲಿ ಒಂದು ಸಣ್ಣದಾಗಿರ್ತಕ್ಕಂಥ ಮಿಲ್ಲನ್ನು ಹಾಕ್ಕೊಂಡೆ. ಮಿಲ್ಲು ಹಾಕ್ಕೊಂಡ್ಮೇಲೆ 2016-17ರಲ್ಲಿದ್ದ ಲೇಬರ್ ಪ್ರಾಬ್ಲಮ್ ಜಾಸ್ತಿನೇ ಆದಾಗ ಇದ್ದ ನಾನು ಮತ್ತೆ ಪೂರ್ತಿ ನನ್ನ ಜಮೀನು ಪೂರ್ತಿನೂ ಸಿರಿಧಾನ್ಯ ಬೆಳೆಯೋಕ್ಕೆ ಶುರು ಮಾಡಿದೆ. ಈಗ 20 ಎಕರೆನಲ್ಲಿ ಸಿರಿಧಾನ್ಯ ಬೆಳೀತಾ ಇದ್ದೀನಿ, 3 ಎಕರೆಯಲ್ಲಿ ಮಾತ್ರ ಭತ್ತ ಬೆಳೀತಾ ಇದ್ದೀನಿ. ಫಸ್ಟ್ ಉತ್ಪಾದನೆಯಲ್ಲಿದ್ದ ಇಡುವುದು ಸಾವಯವ. ಈಗ ಲೇಬರ್ ಸಿಗಲ್ಲ ಅಂತೇಳಿ ನಾವು ಸಿರಿಧಾನ್ಯ ಬೆಳೆಯೋದ್ರಿಂದ ಲೇಬರ್ ಪ್ರಾಬ್ಲಮ್ಮು ಇಲ್ಲದ ನನಗೆ ಸಮಸ್ಯೆ ಇಲ್ದಂಗಾಯ್ತು. ಆಮೇಲೆ 3 ವರ್ಷ ನಾವು ಸಾವಯವದಲ್ಲಿ ನಾನು ಪಂಚಗವ್ಯ, ಜೀವಾಮೃತ ಎಲ್ಲ ಯೂಸ್ ಮಾಡ್ಕೊಂಡು ಬೆಳೆದೆ. 3 ವರ್ಷದ ನಂತರ ನಾನು ಸಿರಿಧಾನ್ಯ ಬೆಳೆಯಕತ್ತಿದ ಮೇಲೆ ಅದು ಯಾವುದೇ ಗೊಬ್ಬರ ಕೂಡ ಕೇಳಲಿಲ್ಲ ನನ್ನ ಜಮೀನು. ಇವತ್ತಿಗೂ ಭತ್ತ ಬೆಳೀತಾ ಇದ್ದೀನಿ, ನಾನು ಯಾವ ಕಷಾಯನೂ ಹೊಡೆಯಲ್ಲ, ಜೀವಾಮೃತ ಹಾಕಲ್ಲ, ಪಂಚಗವ್ಯನೂ ಹಾಕಲ್ಲ. ಈ 3 ವರ್ಷ ಆಯಿತು ನಾನು ಬಿಟ್ಟು. ನಾಟಿ ಮಾಡಲ್ಲ ನಾನು, ನೇರ ಕೂರಿಗೆ ಬಿತ್ತನೆ ಮಾಡ್ತೀನಿ. ಅದಕ್ಕೇನು ಒಂದು ಸಲ 1 ಎಕರೆಗೆ 20 ಚೀಲ ಎರೆಹುಳು ಗೊಬ್ಬರ ಹಾಕ್ತೀನಿ, 15 ದಿನಕ್ಕೊಂದು ನೀರು ಕೊಡ್ತೀನಿ ಅಷ್ಟೇ. ಇಷ್ಟೇ ಬಿಟ್ಟರೆ 1-2 ಸರಿ ಕಳೆ ತೆಗಿತೀನಿ. ಆಮೇಲೆ ಮಿಷನ್ಲಿಂದ ನಾನು ಕಟಿಂಗ್ ಮಾಡ್ತೀನಿ, 1 ಎಕರೆಗೆ 20-30 ಚೀಲ ನೆಲ್ ಬರುತ್ತೆ, ಅದು 3 ಎಕರೆನಲ್ಲಿ. ಆಮೇಲೆ ಸಿರಿಧಾನ್ಯ 20 ಎಕರೆನಲ್ಲಿ ಯಾಕೆ ಬೆಳೀತಿದ್ದಾನೆ ಅಂದರೆ ಒಂದೇ ಒಂದು ಲೇಬರ್ ಕೂಡ ನಾನು ತೊಗೊಳಲ್ಲ. ಈಗ 4 ವರ್ಷದಿಂದ ಒಂದು ಲೇಬರ್ ಕೂಡ ನನ್ನ ಹೊಲಕ್ಕೆ ಕರ್ಕೊಂಡೋಗಿಲ್ಲ, ಎಲ್ಲ ಟ್ಯಾಕ್ಟ್ರಿಗೆ ಕೆಲಸ ಮಾಡ್ಕೊತೀನಿ. ಟ್ಯಾಕ್ಟ್ರಲ್ಲೇ ಬಿತ್ತೀವಿ, 2 ಸರಿ ಎಡೆ ಮಾತ್ರ ಹೊಡಿತೀವಿ. ಎರಡು ಸರಿ ಎಡೆ ಹೊಡೆದ್ರೆ ಭಗವಂತನ ದಯದಿಂದ ಎರಡರಿಂದ ಮೂರು ಮಳೆ ಬಂತಂದ್ರೆ ಆರರಿಂದ ಎಂಟು ಕ್ವಿಂಟಲ್ ನಮ್ಮ ಮನೆಯಲ್ಲಿ ಇರುತ್ತೆ. ಕಟಾವು ಮಾಡಕ್ ಕೂಡ ನಾವು ಮಿಷನ್ನಲ್ಲಿ ಮಾಡ್ತಾ ಇರೋದ್ರಿಂದ ಲೇಬರ್ ಸಮಸ್ಯೆಯಿಂದ ಬಚಾವಾಗಿದ್ದೀನಿ. ಮತ್ತೆ ಅದು ಕಟಾವು ಮಾಡಿದ್ಮೇಲೆ ನಾನು ನೇರವಾಗಿ ರಾ ಮೆಟೀರಿಯಲ್ನ ಮಾರಾಟ ಮಾಡಲ್ಲ, ನನ್ನದೇ ಮಿಲ್ ಇರೋದ್ರಿಂದ ನಾನೇ ಅದನ್ನ ಸಂಸ್ಕರಣೆ ಮಾಡಿ ನೀಟಾಗಿ ಬ್ರ್ಯಾಂಡ್ ಮಾಡಿಕೊಂಡು ಪ್ಯಾಕೆಟನ್ನು ಮಾಡಿ ಇವತ್ತು ನನಗೆ ಜಿಲ್ಲಾ ಜಂಟಿ ನಿರ್ದೇಶಕರು ಒಂದು ಮಳಿಗೆಯನ್ನು ಮಾರಾಟ ಮಳಿಗೆ ಕೇಂದ್ರವನ್ನು ಬಳ್ಳಾರಿನಲ್ಲಿ ಕೊಟ್ಟಿದ್ದಾರೆ, ಅದು ಫ್ರೀಯಾಗಿ ಕೊಟ್ಟಿದ್ದಾರೆ, ಅದರಲ್ಲೇ ಮಾರಾಟ ಮಾಡ್ತಾ ಇದ್ದೀನಿ. ಅದನ್ನು ಬಿಟ್ಟು ಬೇರೆ ಬೇರೆ ಕಡೆಗೆ ಕೂಡ ಹೋಲ್ಸೇಲ್ ಆಗಿ ಮಾರಾಟ ಮಾಡ್ತಾ ಇದ್ದೀನಿ. ಈಗ ನಂದೊಂದೇನೆ ಅಲ್ದೇನೆ ಸುಮಾರು ನಮ್ದೊಂದು ಶ್ರೀ ಕಲ್ಲೇಶ್ವರ ಸಾವಯವ ಕೃಷಿಕರ ಸಂಘ ಅಂತೇಳಿ ನಮ್ಮದೇ ಒಂದು ಸಂಘ ಇದೆ, ಅದರಲ್ಲಿ ಸುಮಾರು 62 ಜನ ರೈತರಿದ್ದಾರೆ. ಅದನ್ನ ಬಿಟ್ಟು ಮತ್ತೆ ಬೇರೆ ಬೇರೆ ಎಫ್ ಇಒಗಳಿಂದ ನಾವು ಬೈಬ್ಯಾಕ್ ಸಿಸ್ಟಮ್ ಮಾಡ್ಕೊಂಡಿದ್ದೀನಿ, ಆ ರೈತರದನ್ನು ತಗೊಂತೀನಿ ಸಿರಿಧಾನ್ಯ ಎಲ್ಲ ರೀತಿಯಿಂದ ಖರೀದಿ ಮಾಡಿಕೊಂಡು ನಾವೇ ಪ್ರೋಸೆಸ್ ಮಾಡಿ ನಮ್ಮದೇ ಬ್ರ್ಯಾಂಡಲ್ಲಿ ಮಾರಾಟ ಕೂಡ ಮಾಡ್ತಾ ಇದ್ದೀವಿ. ಈಗ ಪ್ರತಿ ನನ್ನ ಭೂಮಿಯಿಂದ ಬರ್ತಕ್ಕಂಥದ್ದು ಒಂದು ಹೈಸ್ಕೂಲ್ ಟೀಚರ್ ಸಂಬಳನ ನಾ ತಗೊಂತಾ ಇದ್ದೀನಿ ಅಂತ ನಾನು ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ನನ್ನ ಫೋನ್ ನಂಬರ್, ನನ್ನ ಹೆಸರು ಸಿದ್ರಾಮಪ್ಪ, 9741626961. ಇದುವರೆಗೆ ರಾಯಚೂರು ಕೃಷಿ ವಿಶ್ವವಿದ್ಯಾಲಯದ ಕೃಷಿ ಮೇಳ 2023 ಜರುಗಿದ ರೈತರಿಂದ ರೈತರಿಗಾಗಿ ಕಾರ್ಯಕ್ರಮದ ಅವತರಣಿಕೆಯನ್ನು ಕೇಳಿದ್ರಿ. ಭಾಗವಹಿಸಿದ ರೈತರು ಉತ್ತಂಗಿ ಗ್ರಾಮದ ಕೆ ಕಲ್ಲಪ್ಪ ಮತ್ತು ಸಿದ್ದರಾಮಪ್ಪ ಬಿ. ಕಾರ್ಯಕ್ರಮದ ಸಹಕಾರ ಬಿ ನರಸಿಂಹಲು. हर जोखिम से निकल कर फसल आए सुरक्षित हो जाए फसल बीमा से हर किसान आत्मनिर्भर हो जाए संकट के समय प्रधानमंत्री फसल बीमा योजना किसानों के लिए वरदान है. अब सूखा पड़े या बाढ़ आ जाए कोई डर नहीं, अब ओले पड़े या कीट पतंगे फसल खा जाए कोई फिक्र नहीं, क्योंकि हमने लिया है प्रधानमंत्री फसल बीमा. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा. योजना से हर साल जुड़ रहे हैं 5 करोड़ से ज्यादा किसान. अब आपकी है बारी. नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण. फसल बीमा पोर्टल या फसल बीमा ऐप द्वारा भी कराया जा सकता है पंजीकरण. प्रधानमंत्री फसल बीमा योजना, आपकी फसलों का संपूर्ण सुरक्षा कवच. कृषि एवं किसान कल्याण मंत्रालय, भारत सरकार. डालमिया सीमेंट तंदिदे एवरी होम हैप्पी ऑफर. डालमिया डीएसपी सीमेंट खरीदिसी मत्तु बहळष्टु गिफ्ट्स गेलिरि अंद्रे मने तुंबा संतोष. फॉर मोर इन्फो कॉल 1800-2020. ಈಗ ಕೇಳಿ ಹಂದಿ ಸಾಕಾಣಿಕೆಯ ಲಾಭದಾಯಕತೆ ಕುರಿತು ರಾಯಚೂರು ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರಾದ ಡಾಕ್ಟರ್ ಪ್ರಹ್ಲಾದ್ ಉಬಾಳೆ ಅವರೊಂದಿಗೆ ಸಂದರ್ಶನವನ್ನು. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಹಂದಿ ಸಾಕಾಣಿಕೆಯ ಲಾಭದಾಯಕತೆ ಹಾಗೆಯೇ ಅದರ ವೈಜ್ಞಾನಿಕ ಕ್ರಮಗಳು ಹೇಗಿದೆ ಎಂಬಂತಹ ಒಂದು ಮಾಹಿತಿಯನ್ನು ಮಾಡ್ಕೊಳ್ಳೋಣ. ಇತ್ತೀಚಿನ ದಿನಗಳಲ್ಲಿ ಈ ಒಂದು ಕೃಷಿಗೆ ಪೂರಕವಾದಂತಹ ಒಂದು ಉದ್ದಿಮೆಗಳು ರೈತ ಬಾಂಧವರು ಅಲ್ಲಲ್ಲಿ ಮಾಡ್ತಿದ್ದಾರೆ. ರೈತರ ಆದಾಯಕ್ಕೆ ಪೂರಕ ಕೃಷಿ ಚಟುವಟಿಕೆಗಳು, ಕೃಷಿಯ ಜೊತೆಗೆ ನಾವು ಬೇರೆ ಬೇರೆ ಕೋಳಿ ಸಾಕಾಣಿಕೆ ಆಗಿರ್ಬೋದು, ಹೈನುಗಾರಿಕೆ ಆಗಿರ್ಬೋದು, ಮೊಲ ಸಾಕಾಣಿಕೆ, ಜೀನು ಸಾಕಾಣಿಕೆ, ಹೀಗೆ ಹಲವಾರು ವೈಜ್ಞಾನಿಕ ಜೊತೆಗೆ ಬೇರೆ ಬೇರೆ ಉದ್ಯೋಗಗಳನ್ನು ಅಲ್ಲಲ್ಲಿ ನಮ್ಮ ರೈತ ಬಾಂಧವರು ಮಾಡ್ತಿದ್ದಾರೆ. ಜೊತೆಗೆ ಈ ಹಂದಿ ಸಾಕಾಣಿಕೆಯಿಂದನೂ ಕೂಡ ರೈತ ಬಾಂಧವರು ಆರ್ಥಿಕವಾಗಿ ಸಬಲರಾಗಬಹುದು, ಅದರಿಂದ ಲಾಭವನ್ನು ಪಡೆದುಕೊಂಡಂತಹ ಒಂದು ಉದಾಹರಣೆಗಳು ಕೂಡ ನಮ್ಮಲ್ಲಿ ಅಲ್ಲಲ್ಲಿದ್ದಾವೆ. ಏನಿದು ಹಂದಿ ಸಾಕಾಣಿಕೆ ವೈಜ್ಞಾನಿಕ ಪದ್ಧತಿಯಲ್ಲಿ, ಅದರಿಂದ ಹೇಗೆ ಲಾಭದಾಯಕತೆಯನ್ನು ಪಡ್ಕೋಬಹುದು, ರೈತ ಬಾಂಧವರು ಹೇಗೆ ಅದನ್ನು ವೈಜ್ಞಾನಿಕ ಮಾಡಿದರೆ ಅದರಲ್ಲಿ ಯಶಸ್ವಿಯನ್ನು ಆಗಬಹುದು ಎಂಬಂತಹ ಒಂದು ಮಾಹಿತಿಯನ್ನು ಮಾಡಿಕೊಳ್ಳಿಕ್ಕೆ ನಮ್ಮ ಜೊತೆ ಇವತ್ತು ರಾಯಚೂರು ಕೃಷಿ ವಿಜ್ಞಾನ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದಂಥ ಡಾಕ್ಟರ್ ಪ್ರಹ್ಲಾದ್ ಉಬಾಳೆಯವರು ನಮ್ಮ ಜೊತೆ ಇದ್ದಾರೆ ರೈತ ಬಾಂಧವರಿಗೆ ಮಾಹಿತಿಯನ್ನು ಮಾಡಿಕೊಳ್ಳಿಕ್ಕೆ. ಸರ್, ಕಾರ್ಯಕ್ರಮಕ್ಕೆ ಎಲ್ಲ ರೈತ ಬಾಂಧವರ ಪರವಾಗಿ ತಮಗೆ ಸ್ವಾಗತ. ಹಾಗೇನೆ ನಮಸ್ಕಾರ. ನಮಸ್ಕಾರ ಸರ್. ನಾವು ಅಲ್ಲಲ್ಲಿ ನೋಡ್ತಾ ಇದ್ದೀವಿ ರೈತ ಬಾಂಧವರು ಈಗ ಹೈನುಗಾರಿಕೆ ಮಾಡ್ತಿದ್ದಾರೆ, ಜೀವನ ಸಾಕಾಣಿಕೆ ಮಾಡ್ತಿದ್ದಾರೆ, ಕುರಿ ಆಡು ಹೀಗೆ ಕೊಟ್ಟಿಗೆ ಪದ್ಧತಿ ಬೇರೆ ಬೇರೆ ಪದ್ಧತಿಯಿಂದ ನಾವು ಉದ್ಯೋಗಗಳನ್ನು ನೋಡುವಂಥ ಒಂದು ಸನ್ನಿವೇಶವನ್ನು ನಾವು ನೋಡ್ತಾ ಇದ್ದೀವಿ. ಈ ಹಂದಿ ಸಾಕಾಣಿಕೆಯು ಕೂಡ ಇತ್ತೀಚೆಗೆ ಭಾಳಷ್ಟು ಪ್ರಚಲಿತವಾಗಿರುವಂಥ ಒಂದು ಹೊಸ ಉದ್ಯಮ ಅಂತಲೇ ಹೇಳ್ಬೋದು. ಹೇಗೆ ಇದು ಆಗ್ತಾ ಇದೆ, ಇದರ ಮಹತ್ವ ಏನು ಹೇಳಿ. ಸೊ ನಮಗೆಲ್ಲ ಗೊತ್ತಿದೆ, ಇವತ್ತಿನ ದಿವಸ ನಾವು ಯಾವುದೇ ರೈತರು ತಮ್ಮ ಆದಾಯ ದ್ವಿಗುಣಗೊಳಿಸಬೇಕಾದ್ರೆ ಕೇವಲ ಕೃಷಿ ಒಂದೇ ಮಾಡಿದರೆ ಸಾಧ್ಯ ಆಗೋದಿಲ್ಲ. ಹೌದು, ಕೃಷಿ ಜೊತೆಗೆ ಕೃಷಿಯೇತರ ಚಟುವಟಿಕೆಗಳು ಕೂಡ ಇರಬೇಕು. ಸೊ ಅದರಲ್ಲಿ ಈಗ ನಾವೆಲ್ಲ ನಮ್ಮ ಸಾಮಾನ್ಯವಾಗಿ ನಮ್ಮ ರೈತರು ಭಾಳಷ್ಟು ಜನ ಹೈನುಗಾರಿಕೆ ಆಗಿರ್ಬೋದು, ಕುರಿ ಮತ್ತು ಮೇಕೆ ಸಾಕಾಣಿಕೆ ಆಗಿರ್ಬೋದು, ಅಥವಾ ಹಿತ್ತಲಿನಲ್ಲಿ ಕೋಳಿ ಸಾಕಾಣಿಕೆ ಆಗಿರ್ಬೋದು, ಅದನ್ನೆಲ್ಲ ಮಾಡ್ತಾ ಇದ್ದಾರೆ. ಬಟ್ ಭಾಳಷ್ಟು ರೈತರು ಇನ್ನೂ ಈ ಒಂದು ಹಂದಿ ಸಾಕಾಣಿಕೆಯತ್ತ ಭಾಳಷ್ಟು ಒಲವನ್ನು ತೋರಿಸ್ತಾ ಇಲ್ಲ. ಸೊ ಬಟ್ ನಾವು ಹೇಳೋದಾದರೆ ಈ ನೀವು ಕುರಿ ಸಾಕಾಣಿಕೆ ಇರ್ಬೋದು ಅಥವಾ ಹೈನುಗಾರಿಕೆಗೆ ಹೋಲಿಸಿದ್ರೆ ಕುರಿ ಸಾಕಾಣಿಕೆಯಲ್ಲಿ ಲಾಭ ಜಾಸ್ತಿ, ಆ ಕುರಿ ಸಾಕಾಣಿಕೆಗಿಂತಲೂ ಜಾಸ್ತಿ ಲಾಭ ಇರೋದು ಈ ಹಂದಿ ಸಾಕಾಣಿಕೆಯಲ್ಲಿ. ಸೊ ಅಂಥ ಒಂದು ಪೂರಕವಾದ ಕೃಷಿ ಜೊತೆಗೆ ಕೃಷಿಯೇತರ ಚಟುವಟಿಕೆಗಳಲ್ಲಿ ಈ ಹಂದಿ ಸಾಕಾಣಿಕೆಯನ್ನು ಕೂಡ ನಾವು ನಮ್ಮ ರೈತರು ಮಾಡ್ಬೋದು. ಯಾಕಂತಂದರೆ ಇದಕ್ಕೆ ಭಾಳ ಕಡಿಮೆ ಖರ್ಚಿನಲ್ಲೇ ನಾವು ಅತಿ ಹೆಚ್ಚಿನ ಲಾಭ ಗಳಿಸ್ತಕ್ಕಂಥ, ಮತ್ತು ಭಾಳ ಮುಖ್ಯವಾಗಿ ನಾವು ಇವತ್ತು ನಾಳೆ ಏನು ಹೇಳ್ತೀವಿ ಅಂತಂದರೆ ಸಮಗ್ರ ಕೃಷಿ ಪದ್ಧತಿ. ಅಂದರೆ ಕೃಷಿ ಜೊತೆಗೆ ಕೃಷಿಯೇತರ ಚಟುವಟಿಕೆಗಳಿರಬೇಕು ಆ ಸಮಗ್ರ ಕೃಷಿ ಪದ್ಧತಿಯಲ್ಲಿ. ಅಂದರೆ ನಮ್ಮ ಸಮಗ್ರ ಕೃಷಿ ಪದ್ಧತಿಯ ಮುಖ್ಯ ಮೂಲ ತಂತ್ರ ಏನಪ್ಪ ಅಂತಂದರೆ ಕಸದಿಂದ ರಸ. ನಮ್ಮಲ್ಲಿ ಏನೇ ಕಸ ಉತ್ಪಾದನೆ ಆದರೂ ಕೂಡ ಅದನ್ನು ರಸ ಪಡೆಯುವಂಥದ್ದು, ಅಂದರೆ ಒಂದು ಒಳ್ಳೆಯ ಲಾಭ ಪಡೆಯತಕ್ಕಂಥದ್ದು. ಸೊ ಅಂಥ ಒಂದು ಉದ್ದೇಶದಿಂದ ಈಗ ಹಂದಿ ಸಾಕಾಣಿಕೆಯಲ್ಲಿಯೂ ಕೂಡ ನಾವು ಅತಿ ಹೆಚ್ಚಿನ ನಮ್ಮ ಕೃಷಿಯಲ್ಲಿ ಏನೇ ತ್ಯಾಜ್ಯ ವಸ್ತುಗಳು ಇದ್ರೂ ಕೂಡ ಅದರಿಂದ ಲಾಭ ಪಡಿತಕ್ಕಂಥ ಒಂದು ಉದ್ಯಮ ಅಂತಂದರೆ ಈ ಹಂದಿ ಸಾಕಾಣಿಕೆ. ಈಗ ಸರ್, ಹಂದಿ ಸಾಕಾಣಿಕೆಯನ್ನು ಒಬ್ಬ ರೈತ, ಒಬ್ಬ ನಿರುದ್ಯೋಗಿ ಯುವಕ ಆಗಿರ್ಬೋದು ಅಥವಾ ರೈತ ಆಗಿರ್ಬೋದು, ಇದನ್ನು ಪ್ರಾರಂಭದಲ್ಲಿ ಹೇಗೆ ಆಯ್ಕೆ ಮಾಡ್ಕೋಬಹುದು, ಯಾವ ತಳಿಗಳನ್ನು, ಇದರ ಪದ್ಧತಿ ಹೇಗೆ ಅಂತ ಹೇಳ್ತೀರಿ? ಸೊ ಸಾಮಾನ್ಯವಾಗಿ ನಮ್ಮ ದೇಶೀಯ ತಳಿಗಳನ್ನು ಕೂಡ ಇವೆ, ಹಂಕಲಿ ಮಠ ಅಂತ ಬರುತ್ತೆ, ಮತ್ತು ಲೋಕಲ್ ಬ್ರೀಡ್ಸ್ ಬರ್ತವೆ. ಈ ತಳಿಗಳನ್ನು ನಾವೆಲ್ಲ ನಾವು ನಮ್ಮ ಹಳ್ಳಿಗಳಲ್ಲಿ ಅಥವಾ ನಗರಗಳಲ್ಲಿ ನೋಡ್ತೀವಿ. ಸೊ ಅದನ್ನೇ ಸಾಕಾಣಿಕೆ ಮಾಡ್ತಕ್ಕಂಥ ಒಂದು ಜನಾಂಗ ಕೂಡ ಇದೆ. ಅದನ್ನು ಅವರು ಬೀದಿಗಳಲ್ಲೇ ಬಿಟ್ಟು ಅವು ಎಲ್ಲಿ ಸಿಗ್ತಕ್ಕಂಥ ಇದನ್ನೇ ತಿಂದು ಬೆಳೀತಾ ಇರ್ತವೆ. ಜಾಸ್ತಿ ಅದಕ್ಕೆ ಅವಕ್ಕೆ ಆಹಾರದ ಬಗ್ಗೆ ಆಗಲಿ ಅವುಗಳ ರೋಗದ ಬಗ್ಗೆ ಆಗಲಿ ಕಾಳಜಿ ಕೊಡೋದಿಲ್ಲ. ಸೊ ಅಲ್ಲಿ ಅವುಗಳ ಒಳ್ಳೆ ತೂಕ ಅದು ಬರೋದಿಲ್ಲ. ಬಟ್ ನಾವು ವೈಜ್ಞಾನಿಕವಾಗಿ ಮಾಡಬೇಕಾದ್ರೆ ಈಗ ನಾವು ಯಾವ ರೀತಿ ಕೊಟ್ಟಿಗೆ ಪದ್ಧತಿ ಅಂತ ಹೇಳ್ತೀವಿ, ಅಂದರೆ ಇವನ್ ಕುರಿ ಆದ್ರೂ ಕೂಡ ಗ್ರೇಸಿಂಗ್ ಸಿಸ್ಟಮ್ ಬಿಟ್ಟು ಕೊಟ್ಟಿಗೆ ಪದ್ಧತಿ ಸ್ಟಾಲ್ ಫೀಡಿಂಗ್ ಮಾಡಿದರೆ ಜಾಸ್ತಿ ತೂಕ ಹೆಂಗೆ ಬರುತ್ತೆ, ಒಳ್ಳೆ ಲಾಭ ಹೆಂಗೆ ಬರುತ್ತೆ. ಅದೇ ರೀತಿ ಹಂದಿ ಸಾಕಾಣಿಕೆಯಲ್ಲಿನೂ ಕೂಡ ಸುಧಾರಿತ ಪದ್ಧತಿಯಲ್ಲಿ ನಾವು ಮಾಡಬೇಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಅತಿ ಹೆಚ್ಚು ತೂಕ ಬರ್ತಕ್ಕಂಥ ವಿದೇಶಿ ತಳಿಗಳು, ಹೌದು, ಯಾರ್ಕ್ಶೈರ್ ಇರ್ಬೋದು, ಲ್ಯಾಂಡ್ ರೇಸ್ ಇರ್ಬೋದು, ಈ ರೀತಿ ನಾನಾ ವಿದೇಶ ತಳಿಗಳು ಲಭ್ಯವಿವೆ. ಸೊ ಇಂಥ ತಳಿಗಳನ್ನು ನಾವು ವೈಜ್ಞಾನಿಕ ಪದ್ಧತಿಯಲ್ಲಿ, ಅಂದರೆ ಒಂದು ಒಳ್ಳೆ ಸ್ವಚ್ಛವಾದ ಕೊಠಡಿ ಅಂದರೆ ಕೊಟ್ಟಿಗೆ, ಅದು ನಾವು ಜಾಸ್ತಿ ಕೊಟ್ಟಿಗೆಗೆ ಜಾಸ್ತಿ ಗಮನ ಕೊಟ್ಟು ಖರ್ಚು ಮಾಡೋದು ಬೇಕಾಗಿಲ್ಲ. ಸಿಂಪಲ್ ಯಾವುದು ಇರುತ್ತೆ ಅಂತ ಒಂದು ಕೊಟ್ಟಿಗೆ ಒಂದು ವ್ಯವಸ್ಥೆಯನ್ನು ಇಟ್ಕೊಂಡು, ಅಂದರೆ ಸ್ವಚ್ಛತೆ ಇಟ್ಕೋಬೇಕು ನಾವು, ಹೌದು, ಮತ್ತು ಗಾಳಿ ಬೆಳಕು ಚೆನ್ನಾಗಿರ್ಬೇಕು, ಫುಲ್ ಗಾಳಿ ಆಡಲಾರ್ದಂಥ ಪ್ರದೇಶ ಅಲ್ಲ. ಸೊ ಅಂಥದ್ದನ್ನು ಇಟ್ಕೊಂಡು, ಇದು ತಮಗೆಲ್ಲ ಗೊತ್ತಿದೆ ಈ ಆಹಾರ ಪದ್ಧತಿ, ಇವುಗಳಿಗೆ ನಮಗೆ ಎಲ್ಲೇ ಹೋಟೆಲ್ಗಳ ವೇಸ್ಟ್ಗಳು ಅಥವಾ ಮನೆಯಲ್ಲಿ ಉಳಿತಕ್ಕಂಥ ವೇಸ್ಟ್ ಇರ್ಬೋದು ಅಥವಾ ನಮ್ಮ ಹೊಲದಲ್ಲಿ ಉಳಿತಕ್ಕಂಥ ಏನೇ ವೇಸ್ಟನ್ನು ಕೂಡ ನಾವು ಇದನ್ನು ಬಳಸ್ಕೊಂಡು ಕಡಿಮೆ ಖರ್ಚಿನಲ್ಲಿ ಮಾಡಬೇಕು. ಇಷ್ಟೇ ಹೇಳೋದಂದ್ರೆ ಒಳ್ಳೆ ತಳಿಗಳನ್ನ ಆಯ್ಕೆ ಮಾಡಿ. ಆಹಾರ ಪದ್ಧತಿ ಎಂಥದ್ದೇ ಬೇಕು ಅಂತ ಏನು ಇಲ್ಲ. ಆಹಾರ ಪದ್ಧತಿಗೆ ಬಂದ್ಬಿಟ್ರೆ ಈಗ ನಮಗೆ ಬಹಳಷ್ಟು ಹೋಟೆಲ್ಗಳಲ್ಲಿ ಆಗಲಿ ಮನೆಗಳಲ್ಲಿ ಆಗಲಿ ವೇಸ್ಟ್ ಪದಾರ್ಥಗಳು ಸಿಗ್ತಾವೆ, ಅದನ್ನು ಕೂಡ ನಾವು ಮುಸರಿ ಅಂತ ಹೇಳ್ತೀವಲ್ಲ, ಅದನ್ನು ಕೂಡ ಬಳಸ್ಕೋಬಹುದು. ಅದು ಒಂದೇ ಅಲ್ಲ ಆಹಾರ ಪದ್ಧತಿ, ನಾವು ವೈಜ್ಞಾನಿಕವಾಗಿ ಒಳ್ಳೆ ತೂಕ ಬರೋ ರೀತಿಯಲ್ಲಿ ಸಾಕಬೇಕಾದ್ರೆ ಸಮತೋಲನ ಆಹಾರ ನಾವು ಯಾವ ರೀತಿ ಹೈನುರಾಸುಗಳಲ್ಲಿ ಆಗಿರ್ಬೋದು, ಕುರಿ ಮತ್ತು ಮೇಕೆ ಸಾಕಾಣಿಕೆಗಳಲ್ಲಿ ಆಗಿರ್ಬೋದು, ಸಮತೋಲನ ಪಶು ಆಹಾರ ಅಂತ ಹೇಳ್ತೀವಿ. ಸೊ ಅದರಲ್ಲಿ ಕಾಳುನು ಕೂಡ ಒಂದು 30-40% ಇರ್ಬೋದು, ಹಿಂಡಿ ಕೂಡ ಒಂದು 20-25% ಇರ್ಬೋದು, ತೌಡು 1-20%, ಈ ರೀತಿ ಎಲ್ಲ ಸಮ. ಯಾಕೆ ಅಂತಂದರೆ ನಾವು ಕೊಡ್ತಕ್ಕಂಥ ಆಹಾರದಲ್ಲಿ ಪ್ರೋಟೀನ್, ಕಾರ್ಬೋಹೈಡ್ರೇಟ್ಸ್ ಮತ್ತು ಎಲ್ಲ ವಿಟಮಿನ್ಗಳು, ಲವಣಾಂಶಗಳು ಇವನು ಕೂಡ ಇದರಲ್ಲಿನೂ ಕೂಡ ನಾವು ಯಾವ ರೀತಿ ಹೈನು ರಾಸುಗಳಿಗೆ ಮತ್ತು ಕುರಿಗಳಿಗೆ ನಾವು ಲವಣ ಮಿಶ್ರಣನೂ ಆ್ಯಡ್ ಮಾಡಬೇಕು ಪಶು ಆಹಾರದಲ್ಲಿ ಅಂತ ಹೇಳ್ತೀವಲ್ಲ, 100 kg 1-2 kg, ಅದೇ ರೀತಿ ಇಲ್ಲಿನೂ ಕೂಡ ಲವಣ ಮಿಶ್ರಣ, ಉಪ್ಪು ಇವೆಲ್ಲನೂ ಮಿಕ್ಸ್ ಮಾಡಿ ಅದು ಸಮತೋಲನ ಆಹಾರ. ಸೊ ಇದರಿಂದ ಏನಾಗುತ್ತೆ, ಅವುಗಳ ಬೆಳವಣಿಗೆ ಚೆನ್ನಾಗಿ ಬರುತ್ತೆ. ಇದ್ರ ಜೊತೆಗೆ ನಮಗೆ ಸಿಗ್ತಕ್ಕಂಥ ವೇಸ್ಟ್ ಏನಿರುತ್ತಲ್ಲ ಅದನ್ನು ಕೂಡ ಬಳಕೆ ಮಾಡ್ಬೋದು. ಈಗ ಹಂದಿ ಸಾಕಾಣಿಕೆಗೆ ಬಂದ್ರಪ್ಪ ಅಂತಂದರೆ, ಈಗ ಪ್ರಾರಂಭದಲ್ಲಿ ಮರಿಗಳು ಭಾಳಷ್ಟು ಹಾಕ್ತವೆ ಅಂತಂದರೆ, ಹೆಣ್ಣು ಮರಿಗಳು ಈ ಹಂದಿಗಳನ್ನು ಮರಿ ಹಾಕುವ ಸಂದರ್ಭದಲ್ಲಿ ಅವುಗಳ ಲಾಲನೆ ಪಾಲನೆ ಹೇಗೆ ಅನ್ನಿಸ್ತದೆ? ಸೊ ಮುಖ್ಯವಾಗಿ ಅದು ಒಂದು ವಿಷಯ ಹೇಳಬೇಕಾದ್ರೆ, ನಾವು ಬೇರೆ ಯಾವುದೇ ಹೈನುಗಾರಿಕೆ ಅಥವಾ ಕುರಿ ಸಾಕಾಣಿಕೆಗೆ ಹೋಲಿಸಿದ್ರೆ ಇವು ಬೇಗನೆ ಪ್ರೌಢಾವಸ್ಥೆಗೆ ಬರ್ತವೆ. 8 ತಿಂಗಳ 9 ತಿಂಗಳಲ್ಲಿನೇ ಪ್ರೌಢಾವಸ್ಥೆಗೆ ಬರುತ್ತೆ, ಬೆಳವಣಿಗೆ ಬೇಗ ಬೇಗ ಬೆಳವಣಿಗೆ ಆಗುತ್ತೆ. ಪ್ರೌಢಾವಸ್ಥೆಗೆ ಬಂದ ಮೇಲೆ ಅಂದರೆ ಬೆದಿಗೆ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಪ್ರತಿ 16 ದಿವಸದಿಂದ 20 ದಿವಸದ ಪ್ರತಿ ದಿವಸಕ್ಕೆ ಒಂದ್ಸಾರಿ ಬೆದಿಗೆ ಬರ್ತವೆ. ಸೊ ಅಂಥ ಸಂದರ್ಭದಲ್ಲಿ ಈ ಕಟ್ತಾವಲ್ಲ, ಕಟ್ಟಿದಾಗ ಕೇವಲ 4 ತಿಂಗಳ ಅವಧಿಯಲ್ಲಿನೇ ಮರಿ ಹಾಕ್ತವೆ. ಹೀಗಾಗಿ ಕಡಿಮೆ ಪ್ರೆಗ್ನೆನ್ಸಿ ಪೀರಿಯಡ್ ಅಂದರೆ ಗರ್ಭಾವಸ್ಥೆ ಪೀರಿಯಡ್ ಕೂಡ ಕಡಿಮೆ ಇದೆ. ಬಟ್ ಇದ್ರದ್ದು ವಿಶೇಷತೆ ಏನಂದರೆ ಒಂದೇ ಸಾರಿ ಜಾಸ್ತಿ ಮರಿಗಳು. ನಾವೆಲ್ಲ ಕುರಿಗಳಲ್ಲಿ ಆಡುಗಳಲ್ಲಿ ಭಾಳ ಅಂದರೆ ಟ್ವಿನ್ನಿಂಗ್ ಅಂದರೆ 2 ಹಾಕ್ಬೋದು ಅಥವಾ 3 ಅಂದರೆ ಭಾಳ ಅಪರೂಪ. ಈವನ್ ದನಗಳಲ್ಲಿ 1 ಅಥವಾ ಭಾಳ ಅಪರೂಪ ಅಂದರೆ ಯಾವಾಗ 2. ಇದು ಹಂಗಲ್ಲ, ಎಟ್ ಎ ಟೈಮ್ ಭಾಳಷ್ಟು ಮರಿಗಳನ್ನು ಹಾಕುತ್ತೆ. ಅದು ಒಂದು ವಿಶೇಷತೆ. ಹಿಂಗಾಗಿ ನೀವು ಕಡಿಮೆ ಸಮಯದಲ್ಲಿ ನೀವು ಒಳ್ಳೆ ಚೆನ್ನಾಗಿ ಸಾಕಿ ಅವಕ್ಕೆ ಒಳ್ಳೆ ಆಹಾರ ಕೊಟ್ಟು ರೋಗ ಬರಲಾರ್ದಂಗೆ ನೋಡಿಕೊಂಡು ಅವಕ್ಕೆ ಪ್ರೌಢಾವಸ್ಥೆ ಬಂದ ನಂತರ ಒಳ್ಳೆ ಆಹಾರ ಕೊಡ್ತಾ ಇದ್ರೆ ಮರಿಗಳನ್ನು ಕೂಡ ಜಾಸ್ತಿ ಹಾಕುತ್ತೆ. ಹಿಂಗಾಗಿ ದವಾಸಿ ನಮಗೆ ಜಾಸ್ತಿ ಮರಿಗಳು. ಈಗ ನಾವು ವಿದೇಶಿ ತಳಿಗಳಂತ ಹೇಳಿದ್ರೆ ವಿದೇಶಿ ತಳಿಗಳಿಗೆ ಭಾಳಷ್ಟು ಕೇರ್ ಮಾಡಬೇಕಾಗ್ತದೆ. ಅವುಗಳಿಗೆ ಮೈ ತೊಳೆಯೋದಾಗಿರ್ಬೋದು, ನೀರು ಹಾಕೋದಾಗಿರ್ಬೋದು, ಅವುಗಳ ಈ ಒಂದು ಕಡಿಮೆ ಖರ್ಚಿನ ಒಂದು ಪದ್ಧತಿಗಳು ಏನಾದರೂ ಹೊಂದಿಸ. ಈಗ ಮುಖ್ಯವಾಗಿ ಹೇಳೋದಾದರೆ ತಾವು ಕೇಳಿದ ಪ್ರಶ್ನೆ, ನಮ್ಮ ದೇಶೀಯ ತಳಿಗಳು ಸ್ವಲ್ಪ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇರ್ತವೆ. ಯಾವ ರೀತಿ ನಮ್ಮ ಹಸುಗಳಲ್ಲೇ ಆಗಿರ್ಬೋದು, ನಾವು ದೇಶಿ ಲೋಕಲ್ ಬ್ರೀಡ್ ನಾಟಿ ಹಸುಗಳಿಗೆ ಜಾಸ್ತಿ ರೋಗ ನಿರೋಧಕ ಶಕ್ತಿ ಇರ್ತವೆ, ಅದೇ ರೀತಿ ನಮ್ಮ ನಾಟಿ ಹಂದಿಗಳಿಗೆ ಸ್ವಲ್ಪ ರೋಗ ನಿರೋಧಕ ಶಕ್ತಿ ಇರುತ್ತೆ. ಬಟ್ ವಿದೇಶಿ ತಳಿಗಳು ಸ್ವಲ್ಪ ನಾಜುಕ, ಈ ವಾತಾವರಣಕ್ಕೆ ಹೊಂದ್ಕೊಳ್ಬೇಕಾದ್ರೆ ಸ್ವಲ್ಪ ತಂಪು ಬಿಸಿಲಿನ ಬೇಸಿಗೆಯಲ್ಲಿ ಸ್ವಲ್ಪ ತೊಂದರೆ ಆಗ್ಬೋದು. ಸ್ವಲ್ಪ ತಂಪು ವಾತಾವರಣ ಮೇಂಟೈನ್ ಮಾಡ್ಕೋಬೇಕು, ಒಂದನೇದು. ಸ್ವಚ್ಛತೆ ಇರಬೇಕು, ಎರಡನೇದು. ಇವಕ್ಕೂ ಕೂಡ ಬೇರೆ ಬೇರೆ ರೋಗಗಳು ಬರ್ತವೆ. ಸೊ ಬ್ಯಾಕ್ಟೀರಿಯಾಗಳಿಂದ ಇರ್ಬೋದು, ವೈರಾಣುಗಳಿಂದ ಇರ್ಬೋದು, ಆ ರೋಗಗಳನ್ನು ಬರಲಾರ್ದಂಗೆ ಕೆಲವು ಲಸಿಕೆಗಳು ಬರ್ತವೆ. ನಾವು ಭಾಳಷ್ಟು ರೈತರು ಲಸಿಕೆ ಹಾಕ್ಸೋದು ಇದರಲ್ಲಿ ಗೊತ್ತೇ ಇಲ್ಲ. ಸೊ ಅದನ್ನು ಮಾಡ್ಬೇಕು ನಾವು. ಮತ್ತು ಜಂತುನಾಶಕಗಳ ಬಳಕೆ, ಯಾಕಂತಂದ್ರೆ ಅವು ಒಟ್ಟಿಯೊಳಗೆ ಜಂತು ಇವರಲ್ಲಿ ಇದರಲ್ಲಿನೂ ಕೂಡ ಪರೋಪಜೀವಿಗಳು, ಒಳಪರೋಪಜೀವಿಗಳು ಮತ್ತು ಹೊರಪರೋಪಜೀವಿಗಳು. ಅಂದರೆ ಒಳಪರೋಪಜೀವಿ ಅಂದರೆ ಲಾಡಿ ಹುಳು, ಬೇರೆ ಬೇರೆ ಜಂತು ಹುಳುಗಳು, ಲಿವರ್ ಸಾಮಾನ್ಯ ಪ್ರಾಣಿಗಳಿಗೆ, ಸಾಕು ಪ್ರಾಣಿಗಳಿಗೆ ಏನು ಒಂದು ಬರುತ್ತೆ ಎಲ್ಲ ಕೂಡ ಇದರಲ್ಲಿನೂ ಬರ್ತವೆ. ಅದ್ರ ಜೊತೆಗೆ ನಾನು ಹೇಳಿದೆ ರೋಗಗಳು. ಸೊ ಹಿಂಗಾಗಿ ಸ್ವಚ್ಛತೆ ಕಾಪಾಡ್ಕೋಬೇಕು, ಕಾಲಕಾಲಕ್ಕೆ ಬೇರೆ ಬೇರೆ ರೋಗಗಳ ವಿರುದ್ಧ ಲಸಿಕೆ ಹಾಕಿಸ್ಬೇಕು, ಮತ್ತು ಕಾಲಕಾಲಕ್ಕೆ ಲಸಿಕೆ ಹಾಕ್ಸೋಗಿಂತ ಮುಂಚೆನೆ ಜಂತುನಾಶಕ ಔಷಧಿ. ಅಂದರೆ ಜಂತುನಾಶಕ ಹೊಟ್ಟೆಯೊಳಗೆ ಜಂತಿದ್ರೆ ಅವು ಒಕ್ಕಲಾಗೋದಿಲ್ಲ. ನೀವು ಏನೇ ಫೀಡ್ ಕೊಡ್ರಿ, ಅದು ಏನೇ ಕೊಟ್ಟರು ಕೂಡ ಅವು ಜಂತುಗಳ ಹುಳುಗಳು ಹೊಟ್ಟೆಯಲ್ಲಿ ಇದ್ದುಕೊಂಡು ರಕ್ತ ಹೀರೋದಾಗಲಿ ಅಥವಾ ಮೈ ಮೇಲೆ ಇರ್ತಕ್ಕಂಥ ಉಣ್ಣೆಗಳು ರಕ್ತ ಹೀರೋದಾಗಲಿ ಇವನ್ನೆಲ್ಲ ಮಾಡೋದ್ರಿಂದ ಅವು ಒಕ್ಕಲಾಗೋದಿಲ್ಲ. ಸೊ ಬೆಳವಣಿಗೆ ಆಗೋದಿಲ್ಲ. ಅದ್ರಗೋಸ್ಕರ ನಾವೇನು ಮಾಡಬೇಕಾಗುತ್ತೆ, ಕಾಲಕಾಲಕ್ಕೆ ಜಂತುನಾಶಕ ಔಷಧಿ ಮತ್ತು ಈವನ್ ನಮ್ಮ ಸಪ್ಲಿಮೆಂಟ್ಸ್ ಕೂಡ ಈಗ ಪೂರಕವಾಗಿರೋ ಪೂರಕವಾಗಿ ಈಗ ಗರ್ಭಾವಸ್ಥೆ ಇರತಕ್ಕಂಥವಕ್ಕೆ ವಿಶೇಷ ಕಾಳಜಿ ವಹಿಸಿ ಅವಕ್ಕೆ ಒಳ್ಳೆಯ ವಿಶೇಷ ಆಹಾರ ಮೇಂಟೆನೆನ್ಸ್ ಫೀಡ್ಗಿಂತಲೂ ಎಕ್ಸ್ಟ್ರಾ ಆಹಾರ ಕೊಡಬೇಕಾಗುತ್ತೆ ನಾವು. ಓಕೆ. ಮತ್ತು ಅದ್ರ ಜೊತೆಗೆ ಅವಕ್ಕೂ ಜಂತು ವಿಶೇಷ ಜಂತು ಔಷಧ ಹಾಕೋದಾಗಲಿ ಇವನ್ನೆಲ್ಲನೂ ಮಾಡಿ ಈಗ ನಾವು ಯಾವ ರೀತಿ ಜನ ಆಕಳುಗಳಲ್ಲಿ ಅಥವಾ ಕುರಿಗಳಲ್ಲಿ ನಾವು ಕೇರ್ ಮಾಡ್ತೀವಿ ಪ್ರೆಗ್ನೆಂಟ್ ಇದಕ್ಕೆ, ಅದೇ ರೀತಿ ಇವಕ್ಕೂ ಕೂಡ ಕೇರ್ ಮಾಡೋಣ. ಈಗ ಸರಾಸರಿ ಒಂದು ಮಾರುಕಟ್ಟೆಗೆ ಒಂದು ಹಂದಿಯನ್ನು ಸಾಕಿಸ್ಬೇಕು, ಒಂದು ಕೊಡಬೇಕು ಅಪ್ಪ ಅಂತಂದರೆ ಎಷ್ಟು ತೂಕ ಇರ್ತದೆ ಅಂತ ಒಂದು ಹಂದಿ? ಸೊ ಈಗ ನಾವು ತಳಿಗಳ ಮೇಲೆ ಹೋಗುತ್ತೆ, 70, 80, even 150, 160 ಅದ್ರಗಿಂತಲೂ ಜಾಸ್ತಿ ಇರತಕ್ಕಂಥ ಕೋಣಕ್ಕೆ ಸರಿಸಮವಾದಂತಹ ಒಂದು ಹಂದಿಗಳನ್ನ ಒಂದು ವಿದೇಶಿ ನಾವು ನೋಡಿದೀವಲ್ಲಿ. ಅದೇ ಈಗ ನಾವು ತಳಿಗಳ ಮೇಲೆ ಹೋಗುತ್ತೆ. ಸೊ ಆ ತಳಿಗಳ ಜೊತೆಗೆ ನಾವು ಕೊಡ್ತಕ್ಕಂಥ ಆಹಾರ ಪದ್ಧತಿ, ನಾನು ಹೇಳಿದ್ನೆಲ್ಲ ಸಮತೋಲನ ಆಹಾರ ಸಪ್ಲಿಮೆಂಟ್ಸು ಇವೆಲ್ಲನೂ ಕೊಡಬೇಕಾಗುತ್ತೆ. ಯಾಕಂತಂದ್ರೆ ಇದು ಒಂಥರ ನಾವು ಯಾವ ರೀತಿ ಆಹಾರ ಕೊಡ್ತೀವೋ ಆ ರೀತಿ ಬೆಳವಣಿಗೆ ಆಗುತ್ತೆ. ಇವನ್ ಒಳ್ಳೆ ಮರಿಗಳು ಪಡ್ಕೋಬೇಕಾದ್ರೂ ಕೂಡ ಒಳ್ಳೆ ಅವಕ್ಕೆ ಮರಿ ಬೆಳವಣಿಗೆ ಆಗ್ಬೇಕು, ಅವಕ್ಕೆ ತಾಯಿ ಹಾಲು ಚೆನ್ನಾಗಿ ಕೊಡ್ಬೇಕಂದ್ರೆ ಅವಕ್ಕೂ ಕೂಡ ಒಳ್ಳೆ ಆಹಾರ ಕೊಡ್ಬೇಕಾಗುತ್ತೆ. ಇವೆಲ್ಲ ಗಮನದಲ್ಲಿ ಇಟ್ಕೊಂಡು ಮಾಡಿದ್ರೆ ಒಳ್ಳೆ ತೂಕ ಬರುತ್ತೆ. ಈಗ ನಮ್ಮ ಭಾಗದಲ್ಲಿ ರೈತ ಬಾಂಧವರು ಹಂದಿ ಈ ಹಂದಿ ಸಾಕಾಣಿಕೆಯನ್ನು ಮಾಡಲಿಕ್ಕೆ ಸಾಕಷ್ಟು ಮುಜುಗರವನ್ನು ಪಡ್ತಾರೆ. ಈ ಹಂದಿ ಸಾಕಾಣಿಕೆ ಮಾಡೋದು ಹೇಗಪ್ಪ ಅಂತ ಹೇಗೆ ನಮ್ಮ ಭಾಗದಲ್ಲಿ ಇನ್ನೂ ಇದರ ಬಂದು ಪ್ರಾಮುಖ್ಯತೆ ಏನು? ಇದು ನಿಜವಾಗಿ ತಾವು ಹೇಳಿದಂಗೆ ಇನ್ನೂ ಇದುವರೆಗೆ ಈಗ ಮೊದಲೆಲ್ಲ ತಾವು ನೋಡಿರ್ಬೋದು ಕುರಿ ಸಾಕಾಣಿಕೆ ಅಂದ್ರೆ ಕೇವಲ ಕುರುಬ ಜನಾಂಗದವರಿಗೆ ಅಂತಿತ್ತು. ಬಟ್ ಈಗ ತಾವು ಏನ್ ನೋಡ್ತಾ ಇದ್ದೀರಿ, ಎಲ್ಲಾ ಜನಾಂಗದವರು, ಯಾಕೆ ವಿದ್ಯಾವಂತರು ಕೂಡ ಅಥವಾ ಒಳ್ಳೆ ಜಾಬ್ ಅಲ್ಲಿ ಇದ್ದವರು ಕೂಡ ಬಿಟ್ಟು ಬಂದು ಕುರಿ ಸಾಕಾಣಿಕೆಯಲ್ಲಿ ಕೊಟ್ಟಿಗೆ ಪದ್ಧತಿಯಲ್ಲಿ ಕುರಿ ಸಾಕಾಣಿಕೆ ಅರೆ ಕೊಟ್ಟಿಗೆ ಪದ್ಧತಿ ಮಾಡ್ತಾ ಇದ್ದಾರೆ. ಅದೇ ರೀತಿ ಈ ಹಂದಿ ಸಾಕಾಣಿಕೆ ಇನ್ನೂ ಇದುವರೆಗೂ ಕೂಡ ಸ್ವಲ್ಪ ಅದನ್ನ ಮಾಡಿದ್ರೆ ಒಂಥರ ನಮ್ದು ಪ್ರೆಸ್ಟೀಜ್ ಕಡಿಮೆ ಆಗುತ್ತೆ ಅಥವಾ ನೋಡೋರ ದೃಷ್ಟಿ ಒಂಥರ ಇದು ಮಾಡ್ತಾರೆ ಅಂತೇಳಿ ವಿಚಾರ ಮಾಡ್ತಾರೆ. ಈಗ ಮಾರುಕಟ್ಟೆಗೆ ಬಂದರೆ ಒಂದು ಹಂದಿ ಸಾಕಾಣಿಕೆಯಲ್ಲಿ ಈಗ ಮಹಾನಗರಗಳಲ್ಲಿ ಮಾತ್ರ ಇದನ್ನು ಹೆಚ್ಚಾಗಿನ ಪ್ರಮಾಣದಲ್ಲಿ ಆಹಾರವಾಗಿ ಬಳಸ್ತಾರೆ, ಇದರ ಮಾರುಕಟ್ಟೆ ಹೇಗೆ ಬೆಂಗಳೂರು ನಮ್ಮ ಮೈಸೂರಿಗೆ? ಬಹಳ ಮುಖ್ಯವಾದ ಪ್ರಶ್ನೆ ಸರ್. ಈ ನಮ್ಮ ಭಾಗದಲ್ಲಿ, ಈ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ತಿನ್ನುವವರ ಸಂಖ್ಯೆ ಕೆಲವು ಡಿಸ್ಟಿಕ್ಕಲ್ಲಿ ಇದೆ, ಬೀದರು ಅಂತೆಲ್ಲ, ಬಟ್ ಕೆಲವು ಡಿಸ್ಟಿಕ್ಗಳಲ್ಲಿ ಕಡಿಮೆ ಇದೆ. ಮತ್ತೆ ಕೆಲವು ಜನಾಂಗದವ್ರು ಮಾತ್ರ ತಿಂತಾರೆ, ಸೇವಿಸ್ತಾರೆ. ಇದರಲ್ಲಿ ಕೊಬ್ಬಿನ ಅಂಶ ಹೆಚ್ಚು, ಕೊಬ್ಬಿನ ಅಂಶ ಜಾಸ್ತಿ ಇರುತ್ತೆ. ಈವನ್ ಕೊಬ್ಬು ಕಡಿಮೆ ಇರತಕ್ಕಂಥ ತಳಿಗಳೂ ಇವೆ. ಸೊ ಬಟ್ ನಾವು ನಮ್ಮ ಭಾಗದಲ್ಲಿ ಸ್ವಲ್ಪ ತಿನ್ನೋರ ಸಂಖ್ಯೆ ಕಡಿಮೆ. ಅದೇ ನೀವು ಬೆಂಗಳೂರು ಸುತ್ತಮುತ್ತ ಕೊಡಗು ಇರ್ಬೋದು, ಹಾಸನ ಇರ್ಬೋದು, ಮಂಡ್ಯ ಇರ್ಬೋದು, ಅಲ್ಲೆಲ್ಲ ಇದನ್ನ ತಿನ್ನೋರ ಸಂಖ್ಯೆ ಜಾಸ್ತಿ. ಅದನ್ನೇ ಆಹಾರ ಪದ್ಧತಿ ನಾವು ವಿದೇಶಕ್ಕೆ ಹೋಲಿಸಿದ್ರು ಕೂಡ ನಮ್ಮಲ್ಲಿ ಈಗ ನಾವು ಯಾವ ರೀತಿ ಕುರಿಗಳನ್ನ ತಿಂತೀವಿ, ವಿದೇಶದಲ್ಲಿ ಹಂದಿ ಸಾಕಾಣಿಕೆಗೆ ಅಷ್ಟು ಬೇಡಿಕೆ ಇದೆ. ಅದು ಆಹಾರ ಪದ್ಧತಿ, ಅದು ಆಹಾರ ಪದ್ಧತಿ. ಈಗ ನಾವು ಹೆಂಗೆ ಇಲ್ಲಿ ನಾವು ಕುರಿ ಸಾಕಾಣಿಕೆಗೆ ಎಷ್ಟು ಬೇಡಿಕೆ ಅಂದ್ರೆ ಕುರಿ ಮಾಂಸಕ್ಕೆ ಎಷ್ಟು ಬೇಡಿಕೆ ಇದೆ ಅಲ್ಲಿ ಆ ರೀತಿ ಇದೆ. ಹಿಂಗಾಗಿ ಇಲ್ಲಿ ನಾವು ಬೆಳೆದ್ರು ಕೂಡ, ಸಾಕಾಣಿಕೆ ಮಾಡಿದ್ರು ಕೂಡ, ನಾವು ನಮ್ಮ ಬೆಂಗಳೂರು ಸುತ್ತಮುತ್ತ ಇರತಕ್ಕಂಥ ಕೊಡಗಿನ ಸುತ್ತ ಅಥವಾ ಮಂಡ್ಯ ಮೈಸೂರು ಆ ಭಾಗದಲ್ಲಿ ಸ್ವಲ್ಪ ಮಾರ್ಕೆಟ್ ಲಿಂಕೇಜ್ ಅನ್ನು ಮಾಡ್ಕೋಬೇಕು. ಅದು ರಾಜರಾಜವಾಗಿ ಹಂದಿ ಮಾಂಸ ಸಿಗುತ್ತದೆ, ಒಂದು ಬೇಡಿಕೆ ಇರುವಂತ. ಈಗ ನಾವು ಉದಾಹರಣೆ ನಮ್ಮ ರಾಯಚೂರು ಜಿಲ್ಲೆಯಲ್ಲೇ ಹೇಳಬೇಕಾದ್ರೆ, ಈಗ ನಾವು ನೋಡ್ತಾ ಇರತಕ್ಕಂಥ ಹಾಗೆ ಸಿರವಾರದಲ್ಲಿ ನಾವು ನೋಡಿದೀವಿ ಕೆಲವು ಜನ ಸಾಕಾಣಿಕೆ ಮಾಡ್ತಾ ಇದ್ದಾರೆ, ಅವರೇ ಔಟ್ಲೆಟ್ ಮಾಡ್ಕೊಂಡಿದ್ದಾರೆ, ವಾರದಲ್ಲಿ ಎರಡು ದಿವಸ ಕಟ್ ಮಾಡ್ತಾರೆ ಅಂದ್ರೆ ಸಿಗುತ್ತಂತ ಇಲ್ಲಿ ಜನರಿಗೆ ಗೊತ್ತಿದೆ, ಬಂದು ಕಲೆಕ್ಟ್ ಮಾಡಿ ಅಂದ್ರೆ ಜನ ಮುಗಿಬಿದ್ದು ತಗೊಂತ ಇದ್ದಾರೆ. ಈವನ್ ಸಿಂಧನೂರಲ್ಲಿ ಕೂಡ ಔಟ್ಲೆಟ್ ಇದೆ. ಸೊ ಈ ರೀತಿ ಬರ್ತಾ ಬರ್ತಾ ಅದನ್ನು ಕೂಡ ಇಂಪ್ರೂವ್ ಆಗುತ್ತೆ. ಸೊ ಹಾಗೆ ಅಂದ್ರೆ ಯಾಕಂದ್ರೆ ಯಾವಾಗ ನಮಗೆ ಈಗ ನಾವು ಬಹಳಷ್ಟು ರೈತರು ಕೂಡ ನಮ್ಮ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಹಂದಿ ಸಾಕಾಣಿಕೆ ತರಬೇತಿ ಬೇಕು ಅಥವಾ ಅದರಲ್ಲಿ ಇರತಕ್ಕಂಥ ವೈಜ್ಞಾನಿಕ ಪದ್ಧತಿ ಯಾವ ರೀತಿ ಎಂಬುದನ್ನು ತಿಳ್ಕೊಳ್ಳಿಕ್ಕೆ ಇತ್ತೀಚಿನ ದಿನಗಳಲ್ಲಿ ಬರ್ತಾ ಇದ್ದಾರೆ. ಅಂದ್ರೆ ಕಡಿಮೆ ಖರ್ಚಿನಲ್ಲಿ ಅತಿ ಹೆಚ್ಚಿನ ಮತ್ತು ಪರಿಶ್ರಮ ಇರಲಾರದೆ ಕಡಿಮೆ ಲೇಬರ್ನಲ್ಲಿನೇ ಸಾಕಾಣಿಕೆ ಮಾಡಲಿಕ್ಕೆ ಇದು ಅನುಕೂಲ. ಸೊ ಅದ್ರಗೋಸ್ಕರ ಆ ಒಂದು ಲಾಭನ ಪಡ್ಕೋಬೇಕಂತೇಳಿನ ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ರೈತರು ನಮ್ಮ ಇದಕ್ಕೆ ಬರ್ತಾ ಇದ್ದಾರೆ. ಈಗ ಒಂದು ಸರಾಸರಿ, ಈಗ ನಾವು ಟಗರು ಸಾಕಾಣಿಕೆ ಆಗಿರ್ಬೋದು, ಈಗ ಆಡು ಸಾಕಾಣಿಕೆ ಆಗಿರ್ಬೋದು, ಅದರಿಂದ ಒಂದು 4-5 ತಿಂಗಳ ಮೇಯಿಸಿದ್ರಪ್ಪ ಅಂತಂದ್ರೆ ಅದನ್ನು ಮಾರಾಟಕ್ಕೆ ಬರ್ತದೆ ಎಂಬಂತ ಒಂದು ಆಲೋಚನೆ ನಮ್ಮ ಸಾಕಾಣಿಕೆದಾರರಲ್ಲಿ ಇರ್ತದೆ. ಇದು ಹಂದಿ ಸಾಕಾಣಿಕೆ ಹೇಗೆ ಒಂದು ಮರಿ ಹಾಕ್ತಪ್ಪ ಅಂತಂದ್ರೆ ಅದು ಮಾರುಕಟ್ಟೆಗೆ ಹೋಗುವಂತ ಒಂದು ಸಮಯ ಹೇಗೆ ಅದು ಜಾಸ್ತಿ ಇರ್ತದೆ ಕಡಿಮೆ ಇರ್ತದೆ? ಸೊ ಇಲ್ಲಿನೂ ಕೂಡ ಟೆಂಡರ್ ಮೀಟ್ ಅಂದ್ರೆ ಈಗ ನಾವು ಹೇಳ್ತೀವಿ ಕುರಿ ಟಗರ ಆಯ್ತು ಅದನ್ನ 8 ತಿಂಗಳಿಂದ 1 ವರ್ಷದ ಒಳಗಡೆ ಇದ್ರೆ ಒಳ್ಳೆ ಟೆಂಡರ್ ಮೀಟ್ ಅಂದ್ರೆ ರುಚಿಕರವಾದ ಮಾಂಸ ಸಿಗುತ್ತೆ ಅಂತ. ಇಲ್ಲಿನೂ ಕೂಡ ಒಂದು ಒಳ್ಳೆ ಬೆಳವಣಿಗೆ ಆಗಿ ಮಾರಾಟ ಮಾಡಲಿಕ್ಕೆ 5-6 ಅಥವಾ 7 ತಿಂಗಳಲ್ಲಿ ಬಹಳ ಸೂಕ್ತವಾಗಿರುತ್ತೆ. 7 ತಿಂಗಳವರೆಗೆ ಕೂಡ ಅದು ಪ್ರೌಢಾವಸ್ಥೆಗೆ ಬಂದು ಮಾರುಕಟ್ಟೆಗೆ ಹೋಗಬಹುದು. ಅದೇ 10-12 ತಿಂಗಳ ಇದಪ್ಪ ಅಂತಂದ್ರೆ ಬಲತ್ ಬಿಡ್ತದೆ. ಬಲತ್ ಬಿಡ ಅಂದ್ರೆ ಅದು ಕೂಡ ತಿನ್ನ ಕೆಲವು ಜನ ಅದು ಇಷ್ಟಪಡ್ತಾರೆ, ಕೆಲವು ಜನರು ಟೆಂಡರ್ ಮೀಟ್ ಅಂದ್ರೆ ಈ ಒಂದು 5-6 ತಿಂಗಳ ಇರ್ತಕ್ಕಂಥದ್ದು ಇಷ್ಟಪಡ್ತಾರೆ. ಅಂದ್ರೆ ಈಗ ಹಂದಿ ಸಾಕಾಣಿಕೆನೂ ಕೂಡ ಇತ್ತೀಚಿನ ದಿನಗಳಲ್ಲಿ ಪ್ರಾಮುಖ್ಯತೆ ಪಡ್ಕೋತಿದೆ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ. ನಿಮಗೆ ಇದರ ಮಾಹಿತಿ ಪಡ್ಕೊಳ್ಳಿಕ್ಕೆ ರೈತ ಬಾಂಧವರು ಮುಂದೆ ಬರ್ತಿದ್ದಾರೆ ಹೇಗೆ? ಬಹಳಷ್ಟು ಜನ ಬರ್ತಾ ಇದ್ದಾರೆ ಸರ್. ಯಾಕಂತಂದ್ರೆ ಆಲ್ರೆಡಿ ಕೆಲವು ಜನ ಈಗ ನಮ್ಮ ಸಿಂಧನೂರು ತಾಲೂಕಿನ ಅಂಚನಾಳದಲ್ಲಿ ಒಬ್ರು ಬಹಳ ವೈಜ್ಞಾನಿಕ ಪದ್ಧತಿಯಲ್ಲಿ ಮಾಡ್ತಾ ಇದ್ದಾರೆ. ನಾನು ಹೇಳಿದೆ ಸಿರವಾರದಲ್ಲಿ ಒಬ್ರು ಮಾಡ್ತಾ ಇದ್ದಾರೆ, ಸಾಕಷ್ಟು ಕಡೆ ಮಾಡ್ತಾ ಇದ್ದಾರೆ. ಬಟ್ ಕೆಲವು ರೋಗಗಳ ಬಗ್ಗೆನೂ ಇದ್ರ ಬಗ್ಗೆ ಮಾಡಬೇಕಾದ್ರೆ ವೈಜ್ಞಾನಿಕವಾಗಿ ಮಾಡಬೇಕಾದ್ರೆ ತಿಳ್ಕೋಬೇಕಾಗುತ್ತೆ. ಇಲ್ಲಿಯನ್ನು ಕೂಡ ನಾವು ಬೇರೆ ಕುರಿ ಮತ್ತು ಮೇಕೆ ಅಥವಾ ಹೈನುಗಾರಿಕೆಯಲ್ಲಿ ಯಾವ ರೀತಿ ಹೇಳ್ತೀವಿ, ಬ್ಯಾಕ್ಟೀರಿಯಾಗಳಿಂದ ಸೂಕ್ಷ್ಮಾಣುಗಳಿಂದ ಅಂದ್ರೆ ಸಾಂಕ್ರಾಮಿಕ ರೋಗಗಳು ಬರ್ತವೆ. ಸಾಂಕ್ರಾಮಿಕ ರೋಗಗಳು ಅಂದ್ರೆ ಒಂದು ಪ್ರಾಣಿಯಿಂದ ಇನ್ನೊಂದು ಪ್ರಾಣಿ ಬರೋದು, ಅಂದ್ರೆ ಒಂದು ಹಂದಿಯಿಂದ ಇನ್ನೊಂದು ಹಂದಿಗೆ ಹಬ್ಬಂತದ್ದು. ಅದರಲ್ಲಿ ಮುಖ್ಯವಾಗಿ ಬ್ಯಾಕ್ಟೀರಿಯಾ ರೋಗಗಳು. ಬ್ಯಾಕ್ಟೀರಿಯಾ ರೋಗಗಳಲ್ಲಿ ಈಗ ನಾವು ಹೆಂಗ ನಾವು ಬೇರೆ ಇದರಲ್ಲಿ ನೋಡಿದ್ವಿ, ಬ್ರುಸೆಲ್ಲೋಸಿಸ್ ಹೌದು, ಕಂದು ರೋಗ ಅಂತ ಇಲ್ಲಿನೂ ಕೂಡ ಬರುತ್ತೆ. ಕ್ಷಯ ರೋಗ ಅಂತ ಹೇಳ್ತೀವಿ, ಟ್ಯೂಬರ್ಕ್ಯುಲೋಸಿಸ್ ಇಲ್ಲಿನೂ ಕೂಡ ಬರುತ್ತೆ. ಇದು ಬಿಟ್ಟು ಬೇರೆ ಇನ್ನೂ ಬಹಳಷ್ಟು ರೋಗಗಳಿವೆ. ಈಗ ನಾನು ಗಮನಿಸಿದ ಹಾಗೆ ರೈತ ಬಾಂಧವರು ಈಗ ಹಂದಿ ಸಾಕಾಣಿಕೆಯಿಂದ ಮಾಂಸಕ್ಕಾಗಿನೂ ಕೂಡ ಅದನ್ನು ಮಾರಬಹುದು, ಜೊತೆಗೆ ಗೊಬ್ಬರವನ್ನು ಕೂಡ ರೈತ ಬಾಂಧವರು ತೋಟಗಾರಿಕೆ ಬೆಳೆಗಳಲ್ಲಿ ಇದನ್ನು ಬಳಸ್ತಾರೆ ಹೇಗೆ ಸರ್? ನಿಜ ನಿಜ ಸರ್, ನಾನು ಹೇಳಿದ್ನಲ್ಲ ಇದು ಸಮಗ್ರ ಕೃಷಿಯ ಪದ್ಧತಿಯ ಒಂದು ಭಾಗವನ್ನಾಗಿ ಮಾಡ್ಕೋಬಹುದು. ನಮ್ದು ಮುಖ ನಾನು ಹೇಳಿದ್ನಲ್ಲ, ಇಲ್ಲಿ ನಮಗೆ ಏನೇ ವೇಸ್ಟ್ ಪದಾರ್ಥನ ನಾವು ಹಂದಿಗೆ ತಿನ್ಸಿದ್ರೆ ಅದರಿಂದ ಬರ್ತಕ್ಕಂಥ ವೇಸ್ಟ್ ಅಂದ್ರೆ ಗೊಬ್ಬರ ಇರ್ಬೋದಲ್ಲ, ಅದನ್ನ ನಾವು ಹೊಲಗಳಿಗೆ ಒಳ್ಳೆ ಪೌಷ್ಟಿಕ ಗೊಬ್ಬರವಾಗಿ ಬಳಕೆ. ಈಗ ಪಪ್ಪಾಯ ಬೆಳೆಗಳಲ್ಲಿ, ದಾಳಂಬರಿ ಬೆಳೆಗಳಲ್ಲಿ, ತೋಟಗಾರಿಕೆ ಬೆಳೆಗಳಲ್ಲಿ, ಈಗ ಕೋಳಿ ಗೊಬ್ಬರಗಳನ್ನ, ಹಂದಿ ಗೊಬ್ಬರಗಳನ್ನ ಬಂದವರು ಬೇಡಿಕೆಯಲ್ಲಿ ಹುಡುಕೊಂಬಂದು ತಂದು ಹಾಕ್ತಾರೆ. ಈಗ ತಾವು ಹೇಳೋದು ನಿಜ, ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಜನ ಆರ್ಗಾನಿಕ್ ಫಾರ್ಮಿಂಗ್ ಸಾವಯವ ಕೃಷಿಯತ್ತ ಒಲವು ತೋರಿಸ್ತಾ ಇದ್ದಾರೆ. ಯಾಕಂದ್ರೆ ಬೇರೆ ಕೆಮಿಕಲ್ ಫರ್ಟಿಲೈಸರ್ ಕಾಸ್ಟ್ಗಳು ಜಾಸ್ತಿ ಆಗ್ತಾ ಇದೆ, ಅದರಿಂದ ಖರ್ಚು ಕೂಡ ಕೃಷಿಯ ಖರ್ಚು ಕೂಡ ಜಾಸ್ತಿ ಆಗ್ತಾ ಇದೆ. ಅದನ್ನ ಕಡಿಮೆ ಮಾಡಲಿಕ್ಕೆ, ಖರ್ಚನ್ನ ಕಡಿಮೆ ಮಾಡಲಿಕ್ಕೆ ನಮ್ಮಲ್ಲಿ ಹಂದಿ ಸಾಕಾಣಿಕೆ ಮಾಡಿದರೆ ಇಲ್ಲಿಂದ ಸಿಗ್ತಕ್ಕಂಥ ಗೊಬ್ಬರ ನಮ್ಮ ಸಾವಯವ ಕೃಷಿಗೂ ಅನುಕೂಲ ಆಗುತ್ತೆ, ಹೊರಗಡೆಯಿಂದ ತರ್ತಕ್ಕಂಥ ಒಂದು ಗೊಬ್ಬರನ ಕಡಿಮೆ ಮಾಡಿದಂಗೆ ಆಗುತ್ತೆ. ಇದರಿಂದನೇ ನಮ್ಮ ರೈತರ ಆದಾಯ ದ್ವಿಗುಣಗೊಳಿಸಲಿಕ್ಕೆ ಸಾಧ್ಯ. ರೈತ ಬಾಂಧವರು ಈ ಹಂದಿ ಸಾಕಾಣಿಕೆ ಅನ್ನೋದನ್ನ ಮೂಗು ಮುರಿಯೋದನ್ನ ಮೊದಲು ಬಿಡಬೇಕು ಅಂತ ವಿಚಾರ. ಇದನ್ನ ಮಾಡಿದ್ರೆ ಏ ನಮ್ಗೆ ನಮ್ಮ ಒಂದು ಏನಪ್ಪ ಹಂದಿ ಸಾಕಾಣಿಕೆ ಮಾಡ್ತಿದ್ದಾರೆ ಅದು ಕೀಳರಿಮೆಯನ್ನ ನಮ್ಮ ರೈತ ಬಾಂಧವರು ಬಿಡಬೇಕು. ಬಟ್ ಅದು ಕೂಡ ನಿಜ. ಈಗ ನಮ್ಮ ಹಂದಿ ನಾಟಿ ಹಂದಿಗಳನ್ನ ಏನು ಹೊರಗಡೆ ಎಲ್ಲಿ ಬೇಕಲ್ಲಿ ಚರಂಡಿಗೆ ಬಿಟ್ಟು ಸಾಕ್ತಾರಲ್ಲ, ಅದು ಒಂದು ಸ್ವಚ್ಛತೆ ಇರಲಾರದಗೋಸ್ಕರ ಆ ಒಂದು ಸ್ವಲ್ಪ ರೈತ ಬಾಂಧವರು ಇದನ್ನು ಬಿಟ್ಟು ಬೇರೆ ವೈಜ್ಞಾನಿಕವಾಗಿ ಮಾಡುವ ವೈಜ್ಞಾನಿಕವಾಗಿ ಸ್ವಚ್ಛತೆ ಇಟ್ಟುಕೊಂಡು ನೀವು ಅವಕ್ಕ ಆಹಾರಬದ್ಧ ಅಂದರೆ ಪದ್ಧತಿ ಪ್ರಕಾರ ಆಹಾರವನ್ನು ಕೊಟ್ಟು ಪದ್ಧತಿ ಪ್ರಕಾರ ಈಗ ನಾನು ಹೇಳಿದ್ನಲ್ಲ ಬ್ಯಾಕ್ಟೀರಿಯಲ್ ಡಿಸೀಸ್ ಅಷ್ಟೇ ಅಲ್ಲ ವೈರಾಣುಗಳಿಂದ ಕೂಡ ಇವಕ್ಕೆ ಬರ್ತದೆ ಕಾಲಕಾಲಕ್ಕೆ ಚಿಕಿತ್ಸೆಗಳನ್ನು ಕೊಡಬೇಕಾಗ್ತದೆ ಎಲ್ಲದಕ್ಕೂ ಲಸಿಕೆಗಳನ್ನು ಹಾಕಿಸ್ಕೊಂಡು ಕಾಲಕಾಲಕ್ಕೆ ಅವಕ್ಕೆ ಏನು ಮಾಡಬೇಕು ಎಲ್ಲ ಕರೆಕ್ಟ್ ಜಂತುನಾಶಕ ಇವೆಲ್ಲ ಬಳಸ್ಕೊಂಡು ನೀವು ಮಾಡಿದ್ದೆ ಅದರಲ್ಲಿ ಇದು ಕೂಡ ಮುಂದಿನ ದಿನಗಳಲ್ಲಿ ಜನನು ಕೂಡ ತಿನ್ಲಿಕ್ಕೆ ಇಷ್ಟಪಡ್ತಾರೆ ಅದು ಸ್ವಚ್ಛತೆ ಬಹಳ ಮುಖ್ಯ ಇಲ್ಲಿ ಈಗ ರೋಗ ನಿರೋಧಕ ಶಕ್ತಿ ಈಗ ನಮ್ಮ ಈ ಒಂದು ಸ್ಥಳೀಯ ತಳಿಗಳಿಗೆ ಹೆಚ್ಚು ಅಥವಾ ನಮ್ಮ ಈ ಒಂದು ವಿದೇಶಿ ತಳಿಗಳಿಗೆ ನಾನು ಅದೇ ಹೇಳಿದೆ ಸರ್ ನಮ್ಮ ಸ್ಥಳೀಯ ತಳಿಗಳಿಗೆ ಏನಿದೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಬಿಸಿಲಲ್ಲೂ ಕೂಡ ಎಲ್ಲೆಲ್ಲೂ ವಿಚಾರಣೆಗಳು ಎಲ್ಲ ಇದ್ರೂ ಕೂಡ ತಾಳ್ಕೊಂಡು ಎಂತ ಒಂದು ರೋಗ ಬಂದರೂ ಕೂಡ ರೋಗ ನಿರೋಧಕ ಶಕ್ತಿ ಇರುತ್ತೆ ಬಟ್ ಅದರ ಒಂದು ಪೌಷ್ಟಿಕತೆ ಅದರ ಒಂದು ದೇಹ ಮಟ್ಟ ಗುಣಮಟ್ಟ ಸ್ವಲ್ಪ ಕಡಿಮೆ ಇರ್ತದೆ ಸೊ ಅಂದ್ರೆ ಅವಕ್ಕೆ ಸಿಗ್ತಕ್ಕಂತ ಆಹಾರದ ಮೇಲೆ ಹೋಗುತ್ತೆ ಅದು ಈಗ ಒಳ್ಳೆ ಆಹಾರ ಸಿಕ್ಕಿತು ಅಂದ್ರೆ ಅವನು ಚೆನ್ನಾಗಿ ಬೆಳಿತಾವ್ ಚೆನ್ನಾಗಿ ಸಿಗ್ಲಿಲ್ಲ ಅಂದ್ರೆ ಅವಕ್ಕೆ ಸ್ವಲ್ಪ ಬೇರೆ ರೋಗಗಳು ಕಾಯಿಲೆಗಳು ಇವೆಲ್ಲ ಅಂದ್ರೆ ನಿಮಗೆ ಗೊತ್ತಿದೆ ಎಲ್ಲ ಯಾವ್ದಾದ್ರೂ ಕೊರತೆಯಿಂದ ಕೂಡ ವಿಟಮಿನ್ ಕೊರತೆಯಿಂದ ಇರ್ಬೋದು ಅಥವಾ ಮಿನರಲ್ಸ್ ಕೊರತೆಯಿಂದ ಇವಕ್ಕೂ ಕೂಡ ಪೌಷ್ಟಿಕಾಂಶಗಳ ಕೊರತೆಯಿಂದ ಕೂಡ ರೋಗಗಳು ಬರ್ತವೆ ಸೊ ಅದನ್ನ ಸಾಮಾನ್ಯವಾಗಿ ನಾವು ಹೊರಗಡೆ ಸಾಕಿದಂತ ಹಂದಿಗಳಿಗೆ ಒಂದೇ ನಮನಿ ಫುಡ್ ಅಂದ್ರೆ ಎಲ್ಲ ಪೌಷ್ಟಿಕ ಆಹಾರ ಸಿಗೋದಿಲ್ಲ ಸೊ ಅಂತ ಸಂದರ್ಭದಲ್ಲಿ ನಾವು ಅವಕ್ಕೆ ಬೆಳವಣಿಗೆ ಕುಂಠಿತವಾಗಿರ್ತದೆ ಅಥವಾ ಯಾವುದೋ ಬೇರೆ ಬೇರೆ ಪೌಷ್ಟಿಕತೆ ರೋಗದಿಂದ ಬಳಲ್ತಾರೆ ಅಪೌಷ್ಟಿಕತೆಯಿಂದ ಬಳಲ್ತವೆ ಸೊ ಅಥವಾ ಮರಿಗಳು ಚೆನ್ನಾಗಿ ಹಾಕೋದಿಲ್ಲ ಮರಿ ಹುಟ್ಟಿದ್ರು ಅವಕ್ಕೆ ಒಳ್ಳೆ ಹಾಲಾಗೋದಿಲ್ಲ ಇವೆಲ್ಲ ಸಮಸ್ಯೆ ಬಟ್ ಅದೇ ನೀವು ಒಂದು ವೇಳೆ ಈಗ ವಿದೇಶಿ ತಳಿಗಳನ್ನು ನೀವು ಕೊಟ್ಟಿಗೆಯಲ್ಲಿ ಸಮತೋಲನ ಆಹಾರ ಎಲ್ಲ ಟೈಮ್ ಟು ಟೈಮ್ ಎಲ್ಲ ಕರೆಕ್ಟ್ ಆಗಿ ಕೊಟ್ಟರೆ ಅವು ಒಳ್ಳೆ ಬೆಳವಣಿಗೆ ಬರುತ್ತೆ ಈಗ ನಾವು ಹೈನುಗಾರಿಕೆಯಲ್ಲಿ ಜೊತೆಗೆ ಈ ಒಂದು ಟಗರು ಸಾಕಾಣಿಕೆ ಇರ್ಬೋದು ಒಂದು ಕುರಿ ಸಾಕಾಣಿಕೆ ಮೇಕೆ ಸಾಕಾಣಿಕೆಗಳಲ್ಲಿ ನಾವು ಒಂದು ಟಗರುಗಳನ್ನು ಬೀಜದ ಟಗರುಗಳನ್ನು ನಾವು ಬಿಡ್ತೀವಿ ಇದು ಹೇಗೆ ಕೃತಕವಾಗಿ ಏನಾದರೂ ಹಂದಿಗಳಲ್ಲಿ ಒಂದು ಗರ್ಭಧಾರಣೆ ಮಾಡೋದು ನಿಜ ಸರ್ ಆಕ್ಚುಲಿ ಇಲ್ಲಿ ನಾವು ಸಾಮಾನ್ಯವಾಗಿ ನಾವು ಹಂದಿ ಸಾಕಾಣಿಕೆ ಮಾಡೋಂಥವ್ರು ಪ್ರತಿ 10 ಹೆಣ್ಣು ಹಂದಿಗೆ ಒಂದು ಗಂಡು ಯಾವ ರೀತಿ ನಾವು ಪ್ರತಿ 30 ಕುರಿಗಳಿಗೆ ಒಂದು ಟಗರು ಇರಬೇಕಂತ ಹೇಳ್ತೀವಿ ಅದೇ ರೀತಿ 10 ಹೆಣ್ಣಿಗೆ ಒಂದು ಗಂಡು ಇರಬೇಕು ಅಂದರೆ ಕರೆಕ್ಟಾಗಿ ಈಗ ನಾವು ಹೇಳ್ತೀವಲ್ಲ ಗಂಡುಗಳು ಕಡಿಮೆ ಆದರೆ ಅವು ಮರಿಗಳ ಊಟ ಅಂದರೆ ಕನ್ಸೆಪ್ಷನ್ ಇದು ಕಟ್ಟುಪ್ರಮಾಣ ಕಡಿಮೆ ಆಗ್ತದೆ ಸೊ ಇನ್ನೊಂದು ಇಲ್ಲಿನೂ ಕೂಡ ಒಳ ಸಂಕರಣ ಪದ್ಧತಿ ಇನ್ಬ್ರೀಡಿಂಗ್ ಅಂತ ಹೇಳ್ತೀವಿ ನಿಮ್ಮಲ್ಲೇ ಹುಟ್ಟಿದಂತ ಮರಿ ಗಂಡು ಮರಿನ ಇಟ್ಕೋಬಾರ್ದು ಅದನ್ನು ಬೆಳವಣಿಗೆ ಆದ್ಮೇಲೆ ಬೇರೆಯವರಿಗೆ ಕೊಟ್ಟು ಬೇರೆ ಕಡೆಯಿಂದ ನೀವು ತರಬೇಕು ಅದು ಕೂಡ ಮುಖ್ಯ ಯಾವುದೇ ತಳಿಗಳಲ್ಲಿ ಒಳ ಸಂಕರಣ ಅಂದ್ರೆ ಇನ್ಬ್ರೀಡಿಂಗ್ ಆದ್ರೆ ಮುಂದೆ ಹುಡ್ತಕ್ಕಂಥ ಮರಿಗಳ ನೂನ್ಯತೆ ಇರ್ಬೋದು ನಾವು ಯಾವ ರೀತಿ ಮನುಷ್ಯರಲ್ಲಿ ಹೇಳ್ತೀವಿ ಅಕ್ಕನ ಮಕ್ಕಳು ಮಾವನ ಮಕ್ಕಳಿಗೆ ರಕ್ತ ಸಂಬಂಧದಲ್ಲಿ ಅದೇ ರೀತಿ ಈ ಪ್ರಾಣಿಗಳಲ್ಲಿ ಅನ್ವಯ ಆಗ್ತದೆ ಅದನ್ನು ಕೂಡ ಪಾಲನೆ ಮಾಡೋದು ಬಹಳ ಮುಖ್ಯ ಬಟ್ ನಾ ತಾವು ಹೇಳಿದಂಗೆ ಇನ್ನೂ ಕೃತಕ ಗರ್ಭಧಾರಣೆ ಈ ಒಂದು ಅಷ್ಟು ಬಂದಿಲ್ಲ ಪ್ರಚಲಿತವಾಗಿಲ್ಲ ಏನ್ ಹೇಳ್ತೀರಿ ಹಂದಿ ಸಾಕಾಣಿಕೆಯಿಂದ ರೈತ ಬಾಂಧವರು ಆರ್ಥಿಕವಾಗಿ ಸಬಲರಾಗಬಹುದಾ ತಮ್ಮ ಒಂದು ವಿಚಾರ ನಮ್ಮ ರೈತ ಬಾಂಧವರಿಗೆ ಖಂಡಿತವಾಗಿ ಕಡಿಮೆ ಖರ್ಚಿನಲ್ಲಿ ಶೆಡ್ನ ಕಟ್ಟಿ ಒಳ್ಳೆ ತಳಿಗಳನ್ನು ಆಯ್ಕೆ ಮಾಡಿಕೊಂಡು ಕಾಲಕಾಲಕ್ಕೆ ಎಲ್ಲ ಲಸಿಕೆಗಳನ್ನು ಜಂತುನಾಶಕಗಳನ್ನು ಬಳಸ್ಕೊಂಡು ಸಮತೋಲನ ಆಹಾರ ಕೊಟ್ಟು ಕೊಟ್ಟಿಗೆಯಲ್ಲಿ ಸ್ವಚ್ಛತೆ ಕಾಪಾಡಿಕೊಂಡು ನಾವೇನಾದರೂ ಹಂದಿ ಸಾಕಾಣಿಕೆ ಮಾಡಿ ಅದಕ್ಕೆ ಜೊತೆಗೆ ಒಳ್ಳೆ ಮಾರುಕಟ್ಟೆ ಲಿಂಕನ್ನು ಬೆಳೆಸ್ಕೋಬೇಕು ಎಲ್ಲೆಲ್ಲಿ ಮಾರುಕಟ್ಟೆ ಇದೆ ಅಲ್ಲಿ ನಾವು ಸಪ್ಲೈ ಎಲ್ಲ ರೈತರು ಈಗ ಹೆಂಗೆ ಒಂದು 8-10 ರೈತರದ್ದು ಸೇರಿ ಮಾರಾಟ ಮಾಡಲಿಕ್ಕೆ ಒಂದು ವ್ಯವಸ್ಥೆ ಗಾಡಿಯನ್ನು ಮಾಡಿಕೊಂಡು ಹೋಗಿ ಮಾರಾಟ ಇರ್ತಕ್ಕಂಥ ಬೆಲೆ ಇರತಕ್ಕಂಥ ಪ್ರದೇಶದಲ್ಲಿ ನೀವು ಮಾಡಿದರೆ ಡೆಫಿನೆಟ್ ಆಗಿ ನಾವು ಲಾಭನ ತಗೋಬೋದು ಬಟ್ ವೈಜ್ಞಾನಿಕವಾಗಿ ಎಲ್ಲ ಪದ್ಧತಿಗಳನ್ನು ಅಳವಡಿಕೆ ಮಾಡ್ಕೋಬೇಕಂತ ಹೇಳ್ತಾರೆ ಇದ್ರ ಬಗ್ಗೆ ಪೂರ್ವ ಪದ್ಧತಿಯಿಂದ ತಿಳಿದುಕೊಂಡು ಪೂರ್ವಾಪರ ತಿಳಿದುಕೊಂಡು ಮಾರುಕಟ್ಟೆ ವ್ಯವಸ್ಥೆ ಹೇಗಿದೆ ಬಳಕೆದಾರರ ಒಂದು ಪ್ರಮಾಣ ಎಲ್ಲಿ ಇದೆ ಅದನ್ನು ಬಳಸುವಂತಹ ಒಂದು ಮಾಹಿತಿಯನ್ನು ಪಡ್ಕೊಂಡು ಮಾಡಿದರೆ ಖಂಡಿತ ಕೃಷಿ ಜೊತೆಗೆ ಇದನ್ನು ಕೂಡ ಒಂದು ಲಾಭದಾಯಕ ಅನ್ನೋದು ತಮ್ಮ ವಿಚಾರ ಹೌದು ಸರ್ ಹೌದು ಕರೆಕ್ಟ್ ಹೇಳಿ ಮತ್ತೆ ರೈತ ಬಾಂಧವರು ಕೊನೆಯದಾಗಿ ಹಂದಿ ಸಾಕಾಣಿಕೆ ಬಗ್ಗೆ ನಿಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಏನಾದರೂ ಮಾಹಿತಿ ಪಡ್ಕೊಳ್ಳಿಕ್ಕೆ ತರಬೇತಿ ಪಡ್ಕೊಳ್ಳಿಕ್ಕೆ ರೈತ ಬಾಂಧವರು ಅನುಕೂಲತೆ ಒಂದು ಅವಕಾಶ ಇದೆಯಾ ಖಂಡಿತ ಇದೆ ನಾವು ಹೋದ ತಿಂಗಳನ್ನೇ ಒಂದು ಹಂದಿ ಸಾಕಾಣಿಕೆ ತರಬೇತಿಯನ್ನು ಮಾಡಿದ್ದೀವಿ ನಮಗೆ 50 ಜನ ರಿಕ್ವೈರ್ಮೆಂಟ್ ಇತ್ತು ಅಂದರೆ ಫಲಾನುಭವಿ ಕೊಡಬೇಕಾಗಿತ್ತು ಬಟ್ 70 ಜನ ಬಂದರು ಅಂದರೆ ಅಷ್ಟು ಬೇಡಿಕೆ ಇದೆ ಇವನ್ ಯೂಸ್ವಲಿ ನಾವು ನೀವು ಯಾರೇ ರೈತರು ನಿಮಗೆ ಹಂದಿ ಸಾಕಾಣಿಕೆ ಬಗ್ಗೆ ಮಾಹಿತಿ ಬೇಕಂದರೆ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ರಾಯಚೂರಿಗೆ ಭೇಟಿ ನೀಡಬಹುದು ಬಂದು ನಿಮಗೆ ಏನಾದರೂ ತರಬೇತಿ ಬೇಕಿದ್ರೆ ನಾವು ಖಂಡಿತವಾಗಿ ತರಬೇತಿಯನ್ನು ಆಯೋಜನೆ ಮಾಡ್ತೀವಿ ಒಳ್ಳೆಯದು ಸರ್ ತಾವು ಹೇಳಿದಂಗೆ ವೃತ್ತಿಯಲ್ಲಿ ಯಾವುದೇ ಮೇಲು ಕೀಳು ಅನ್ನೋದು ಸಲ್ಲ ರೈತ ಬಾಂಧವರು ಎಲ್ಲಿ ಅನುಕೂಲತೆ ಇದೆ ಎಲ್ಲಿ ಮಾರಾಟದ ವ್ಯವಸ್ಥೆ ಇದೆ ಜೊತೆಗೆ ಒಂದು ನವೀನ ಪ್ರಯೋಗಗಳನ್ನು ಮಾಡ್ಕೊಂಡು ಹೋಗಲಿಕ್ಕೆ ಈಗ ಬೇರೆ ಬೇರೆ ತಾವು ಹೇಳಿದ ಹಾಗೆ ಈಗ ಕಲಿತಂಥವರು ಕೂಡ ಈ ಒಂದು ಕುರಿ ಸಾಕಾಣಿಕೆ ಟಗರು ಸಾಕಾಣಿಕೆಯಲ್ಲಿ ಬಂದು ಲಾಭವನ್ನು ಪಡ್ಕೊಳ್ಳೋಂಥ ಒಂದು ಸಾಕಷ್ಟು ಉದಾಹರಣೆಗಳನ್ನು ನೋಡ್ತಿದ್ವಿ ಆದ್ದರಿಂದ ರೈತ ಬಾಂಧವರು ಹಂದಿ ಸಾಕಾಣಿಕೆಯನ್ನು ಕೂಡ ಇತ್ತೀಚಿನ ದಿನಗಳಲ್ಲಿ ಭಾಳಷ್ಟು ಲಾಭ ಇದೆ ಅವಕಾಶಗಳು ಕೂಡ ಇದ್ದಾವೆ ಹೆಚ್ಚಿನ ಮಾಹಿತಿ ಬೇಕಾಗಿತ್ತು ಅಂತಂದರೆ ನಮ್ಮ ರಾಯಚೂರು ಕೃಷಿ ವಿಶ್ವವಿದ್ಯಾಲಯದ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಭೇಟಿಯಾಗಿ ತಜ್ಞರನ್ನು ಮಾಹಿತಿಯನ್ನು ಪಡೆದುಕೊಂಡು ತಳಿಗಳ ಬಗ್ಗೆ ಆಗಿರ್ಬೋದು ಜೊತೆಗೆ ಇದುವರೆಗೆ ಹಂದಿ ಸಾಕಾಣಿಕೆಯ ಲಾಭದಾಯಕತೆ ಕುರಿತು ರಾಯಚೂರು ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರಾದ ಡಾಕ್ಟರ್ ಪ್ರಹ್ಲಾದ್ ಉಬಾಳೆ ಅವರೊಂದಿಗೆ ಸಂದರ್ಶನವನ್ನು ಕೇಳಿದ್ರಿ. ಇವರನ್ನು ಸಂದರ್ಶಿಸಿದವರು ಅಮರೇಶ್ ಆಶಿಹಾಳ್. ಈ ಸಲ ಹೆಣ್ಣು ಗಂಡ ಹಂಗೆಲ್ಲ ಮಾತಾಡ್ಬಾರ್ದು.